ಪರಿಶಿಷ್ಟ ಜಾತಿಗಳಿಗೆ ಒಳಮೀಸಲಾತಿ ನೀಡುವ ಮೂಲಕ ಸರ್ಕಾರದಿಂದ ಗೊಂದಲ ಸೃಷ್ಟಿ, ಪ್ರತಿಪಕ್ಷ ಬಿಜೆಪಿ ಆರೋಪ. ಹಾಗೂ ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಇದು ಆಕಾಶವಾಣಿ ಹಾಸನ. ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ವಾಣಿಯಲ್ಲಿ ತೆಂಗಿನ ತೇರು, ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಕುರಿತು ಸರಣಿ ಕಾರ್ಯಕ್ರಮದಲ್ಲಿ ತೆಂಗಿನಲ್ಲಿ ಮಣ್ಣು ಮತ್ತು ಪೋಷಕಾಂಶಗಳ ನಿರ್ವಹಣೆ ಕುರಿತು ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಡಿ ರಮೇಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಂತರ 7:20 ಅರಕಲಗೂಡು ತಾಲೂಕಿನ ಮಗ್ಗೆಮನೆ ಪ್ಲಾಂಟೇಷನ್ನಲ್ಲಿ ಹಮ್ಮಿಕೊಂಡಿರುವ ಪ್ರಗತಿಪರ ರೈತರ ಸಭೆ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಅರವಿಂದ ಭೂತನಕಾಡು, ಚಿಕ್ಕಮಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಹಸಿರು ಆರ್ಗ್ಯಾನಿಕ್ಸ್ ಮತ್ತು ಹಸಿರು ಕೃಷಿ ಪ್ರವಾಸೋದ್ಯಮ, ಚಿಕ್ಕಮಗಳೂರು. ಕಾರ್ಯಕ್ರಮದ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಚಿಕ್ಕಮಗಳೂರಿನ ಹಸಿರು ಆರ್ಗ್ಯಾನಿಕ್ಸ್ ಮತ್ತು ಹಸಿರು ಕೃಷಿ ಪ್ರವಾಸೋದ್ಯಮ ವತಿಯಿಂದ ಭಾರತದ ಅತಿದೊಡ್ಡ ಪ್ರಗತಿಪರ ಕೃಷಿಕರ ಸಭೆ 2026 ಮೇ ತಿಂಗಳಿನ 9 ಆಯೋಜನೆಗೊಂಡಿದೆ. ಅರಕಲಗೂಡು ತಾಲೂಕು ದೊಡ್ಡಮಗ್ಗೆಯ ಪ್ರಗತಿಪರ ಕೃಷಿಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಂಸಿ ರಂಗಸ್ವಾಮಿ ಅವರ ಮಗ್ಗೆಮನೆ ಪ್ಲಾಂಟೇಷನ್ನಲ್ಲಿ ಆಯೋಜನೆಗೊಂಡಿದೆ. ನೋಂದಣಿಗಾಗಿ ಸಂಪರ್ಕಿಸಿ 9000055337. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ ಎಕ್ಸ್ ಶೋರೂಮ್ 5.55 lakh ₹5,00,000 ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಹಾಸನದ ತಣ್ಣೀರು ಹಳ್ಳ ಮಠದಲ್ಲಿ 26 ಭಾನುವಾರ ವಿಶ್ವಗುರು ಬಸವಣ್ಣನವರ 896 ಜಯಂತಿ, ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 119 ಜಯಂತಿ ಹಾಗೂ ಲಿಂಗೈಕ್ಯ ಶ್ರೀ ಶಿವಲಿಂಗ ಸ್ವಾಮೀಜಿಯವರ 92 ಜಯಂತ್ಯೋತ್ಸವದ ಶುಭ ಸಂದರ್ಭದ ಜೊತೆಗೆ ಶ್ರೀ ವಿಜಯಕುಮಾರ ಸ್ವಾಮಿಗಳ 56 ಮಾಸದ ಪಟ್ಟಾಧಿಕಾರ ಹಾಗೂ ನೂತನ ಶಿವಲಿಂಗ ಸ್ವಾಮೀಜಿಯವರ ದಾಸೋಹ ಭವನ ಮತ್ತು ಎಂಎಸ್ ನಾಗೇಂದ್ರರವರ ಜ್ಞಾಪಕಾರ್ಥವಾಗಿ ಸಿದ್ದೇಶ ನಾಗೇಂದ್ರ ಕುಟುಂಬದವರು ನಿರ್ಮಿಸಿಕೊಟ್ಟಿರುವ ಗುರುಭವನಗಳ ಲೋಕಾರ್ಪಣೆ ನಡೆಯಲಿದೆ. ಸುತ್ತೂರು ಶ್ರೀಗಳು ಹಾಗೂ ಸಿದ್ದಗಂಗಾ ಶ್ರೀಗಳ ದಿವ್ಯ ಸಾನ್ನಿಧ್ಯ ಮತ್ತು ಹರಗುರುಚರ ಮೂರ್ತಿಗಳ ಉಪಸ್ಥಿತಿ ಹಾಗೂ ರಾಜಕೀಯ ಮುಖಂಡರು ಸಮಾಜದ ಮುಖಂಡರ ಸಮ್ಮುಖದಲ್ಲಿ ನಡೆಯುವ ಸಮಾರಂಭಕ್ಕೆ ಆದರದ ಸುಸ್ವಾಗತ. ತೆಂಗಿನ ತೇರು. ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ. ಇದು ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ. ಆಲಿಸಿ ತೆಂಗಿನ ತೇರು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ತೆಂಗಿನ ತೇರು ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದು ನಾವು ಪ್ರಸಾರ ಮಾಡುತ್ತಿರುವ ತೆಂಗಿನ ತೇರು ಬಾನುಲಿ ಸರಣಿಯ 7 ಕಂತು ಇಂದು ಪ್ರಸಾರವಾಗ್ತಾ ಇದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೆಂಗಿನಲ್ಲಿ ಮಣ್ಣು ಮತ್ತು ಪೋಷಕಾಂಶಗಳ ನಿರ್ವಹಣೆ ಕುರಿತಂತೆ ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಡಿ ರಾಜೇಶ್ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಈ ವಿಷಯಕ್ಕೆ ಪೂರಕವಾಗಿ ಕಾರ್ಯಕ್ರಮದ ಕಡೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೇವೆ. ಸರಿಯಾದಂತಹ ಉತ್ತರವನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ಸೇರುವ ಹಾಗೆ ಪತ್ರಗಳನ್ನು ಬರೆದು ಕಳುಹಿಸಿಕೊಡಿ. ಕಾರ್ಯಕ್ರಮವನ್ನು ಆಲಿಸಿ ಪ್ರಯೋಜನವನ್ನು ಮಾಡಿಕೊಳ್ಳಿ, ಹಾಗೆಯೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುವ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ನೀಡಿ ಲಾಟರಿ ಮೂಲಕ ಆಯ್ಕೆಯಾಗುವ ವಿಜೇತ ಶ್ರೋತೃಗಳಲ್ಲಿ ನೀವು ಒಬ್ಬರ ಆಗಿ ಅನ್ನೋದು ನಮ್ಮ ಆಶಯ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ತೆಂಗಿನಲ್ಲಿ ಮಣ್ಣು ಮತ್ತು ಪೋಷಕಾಂಶಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಾವು ಪ್ರತಿ ವರ್ಷವೂ ಕೂಡ ತೆಂಗಿನ ಬೆಳೆಗಾರರು ಮಣ್ಣನ್ನ ಅಥವಾ ಗೋಡನ್ನ ಹೇರಿಸ್ಕೊಳ್ಳ ಅಂತ ಒಂದು ಪ್ರವೃತ್ತಿ ನಡೀತಾ ಇರುತ್ತೆ. ಇದರ ಜೊತೆಗೆ ಈ ಪೋಷಕಾಂಶಗಳನ್ನು ಕೂಡ ನೀಡಬೇಕಾಗುತ್ತೆ. ಆದರೆ ಈ ಪೋಷಕಾಂಶಗಳನ್ನು ನೀಡುವ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ತೆಂಗು ಹೇಗಾಗಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಇದೊಂದು ಏನನ್ನು ಕೇಳದನೆ ಇರೋ ಅಂತಹ ಅಥವಾ ಏನನ್ನು ನೀಡದನೆ ಇರೋ ಅಂತ ಒಂದು ಬೆಳೆ ತರ ಆಗ್ಬಿಟ್ಟಿದೆ. ತೆಂಗನ್ನ ನಾವು ನಾಟಿ ಮಾಡಿದ ನಂತರ ಒಂದು 3-4 ವರ್ಷಗಳವರೆಗೆ ಚೆನ್ನಾಗಿ ನೀರು ಮತ್ತು ಗೊಬ್ಬರದ ಆರೈಕೆಯನ್ನ ಮಾಡ್ತೇವೆ. ಆನಂತರ ದೊಡ್ಡ ಮರಕ್ಕೆ ಅದರ ಅಗತ್ಯ ಏನು ಅಂತ ಹೇಳಿ ನಿರ್ಲಕ್ಷ್ಯ ಮಾಡುವಂಥದ್ದು ಹೆಚ್ಚಾಗಿದೆ. ಈ ನಿರ್ಲಕ್ಷ್ಯ ಮಾಡಿದ್ದರ ಪರಿಣಾಮ ಏನು ಅಂತ ಹೇಳಿದ್ರೆ, ಇವತ್ತು ನಿರೀಕ್ಷಿತ ಪ್ರಮಾಣದಲ್ಲಿ ನಾವು ತೆಂಗಿನಿಂದ ಇಳುವರಿಯನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತೆಂಗಿನಲ್ಲಿ ಒಂದು ವರ್ಷದಲ್ಲಿ ಸಾಕಷ್ಟು ಗರಿಗಳನ್ನ ಅದು ನೀಡುತ್ತೆ. ಅದೇ ರೀತಿ ಬೇರೆ ಬೇರೆ ಕುರಂಬಳೆ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು, ಹೀಗೆ ಕೆಜಿಗಟ್ಟಲೆ ನಮಗೆ ನೀಡುತ್ತೆ. ಆದರೆ ವಾಪಸ್ ನಾವು ಅದಕ್ಕೆ ನೀಡ್ತಕ್ಕಂಥದ್ದು ಬಹಳ ಅತ್ಯಲ್ಪ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಅದರ ಜೊತೆಗೆ ಏನನ್ನೂ ನೀಡದನೇ ಇರೋ ಅಂಥ ನಿದರ್ಶನಗಳು ಕೂಡ ಇದ್ದಾವೆ. ಒಂದು 4-5 ವರ್ಷದ ನಂತರ ನೀರಿನ ನಿರ್ವಹಣೆಯನ್ನು ಕೂಡ ನಾವು ಕಡಿಮೆ ಮಾಡಿಬಿಡ್ತೇವೆ. ಆದರೆ ಅದು ಹಾಗಲ್ಲ. ತೆಂಗಿನಲ್ಲಿ ನಿರೀಕ್ಷಿತವಾದಂತಹ ಇಳುವರಿಯನ್ನು ಪಡೆದು ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳಿದರೆ, ಅದಕ್ಕೆ ಪೋಷಕಾಂಶಗಳ ನಿರ್ವಹಣೆಯನ್ನು ಪ್ರತಿ ವರ್ಷವೂ ಕೂಡ ನಾಟಿ ಮಾಡಿದಾಗಲಿಂದ ಹಿಡಿದು ಅದು ಫಲ ಕೊಡುವಾಗಲೂ ಕೂಡ ನಾವು ಈ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಅದನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ನಾವು ಏನೆಲ್ಲ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬೇಕು, ಮಣ್ಣಿನ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಿ ರಾಜೇಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮ್ಮ ಹಾಸನ ಜಿಲ್ಲೆ ಈ ತೆಂಗನ್ನು ಬೆಳೆಯುವಂತಹ ಜಿಲ್ಲೆಗಳಲ್ಲಿ ಒಂದು ಪ್ರಮುಖವಾದಂತಹ ಜಿಲ್ಲೆ. ಅತ್ಯಂತ ಹೆಚ್ಚು ವಿಸ್ತೀರ್ಣ ಇದೆ, ಅತ್ಯಂತ ಹೆಚ್ಚು ಇಳುವರಿಯನ್ನು ಕೂಡ ನಾವು ಪಡೆದುಕೊಳ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ತೆಂಗನ್ನು ಬೆಳೀಲಿಕ್ಕೆ ಸೂಕ್ತವಾದಂತಹ ಮಣ್ಣು ಯಾವುದು? ಸರ್, ನಮ್ಮ ಭಾಗದಲ್ಲಿ ಈಗ ನಾವು ತುಮಕೂರು ಬಿಟ್ಟರೆ ನಮ್ಮ ಹಾಸನ ಇವೆರಡು ಸರಿ ಸಮಾನವಾಗಿ ಹೆಚ್ಚಿನ ಪ್ರದೇಶವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೊಂದಿದೆ. ಅದರಲ್ಲಿ ನಮ್ಮ ಚನ್ನರಾಯಪಟ್ಟಣ ಅರಸೀಕೆರೆ ಸ್ವಲ್ಪ ತೆಂಗಿಗೆ ಜಾಸ್ತಿ ಹೆಸರು ಮಾಡಿದೆ. ಅರಸೀಕೆರೆ ಟಾಲ್ ಅಂತ ಅಂದ್ಬಿಟ್ಟು ನಮ್ಮ ತಳಿಗೂ ಕೂಡ ತಿಪ್ಟೂರು ಟಾಲ್ ಅಥವಾ ಅರಸೀಕೆರೆ ಟಾಲ್ ಅಂತ ಹೆಸರು ಕೂಡ ನಮ್ಮ ಜಿಲ್ಲೆಯಿಂದಲೇ ಬಂದಿದೆ. ಹಾಗಾಗಿ ಅರಸೀಕೆರೆಯಲ್ಲಿ ಕೆಂಪು ಮರಳು ಮಿಶ್ರಿತ ಮಣ್ಣಿದೆಯಲ್ಲ, ಇದು ತುಂಬಾ ಸೂಕ್ತವಾದ ಮಣ್ಣು. ಸರ್, ನಮ್ಮ ತೆಂಗಿಗೆ ಹೇಗಿರಬೇಕು ಅಂತ ಅಂದ್ರೆ ನೀರು ಬಸ್ತು ಹೋಗ್ಬೇಕು, ನೀರು ಜಾಸ್ತಿ ನಿಲ್ಬಾರ್ದು. ಹಂಗಂತ ಕಂಪ್ಲೀಟ್ ಮರಳು ಮಣ್ಣಾಗೋದಿಲ್ಲ, ಯಾಕೆಂದ್ರೆ ಅದರಲ್ಲಿ ನೀರನ್ನು ಹಿಡ್ಕೊಳ್ಳುವಂತಹ ಶಕ್ತಿ ಇರೋದಿಲ್ಲ. ಸ್ವಲ್ಪ ಕೆಂಪು ಮಣ್ಣು ಮತ್ತೆ ಅದರ ಜೊತೆಗೆ ಸಣ್ಣ ಪ್ರಮಾಣದ ಮರಳು ಮಿಶ್ರಿತ ಈ ರೀತಿ ಇದ್ರೆ ಅದು ತುಂಬಾ ತೆಂಗಿಗೆ ಸೂಕ್ತವಾದಂತಹ ಮಣ್ಣು. ಬೇರೆ ಮಣ್ಣಲ್ಲೂ ಬೆಳಿಬಾರ್ದು ಅಂತಲ್ಲ, ತುಂಬಾ ಸೂಕ್ತವಾದದ್ದು ಈ ಮಣ್ಣು. ಈಗ ನಮ್ಮ ಹತ್ರ ಆತರ ಮಣ್ಣು ಇಲ್ಲ ಅಂತ ಅಂದ್ರೂ ಕೂಡ ನಮ್ಮ ಭಾಗದಲ್ಲಿ ಬೆಳೀತಾ ಇದ್ದೀವಿ. ಆದ್ರೆ ಸ್ವಲ್ಪ ಬೇರುಗಳು ಕಷ್ಟ ಪಡ್ತವೆ, ಪೋಷಕಾಂಶಗಳನ್ನ ಪಡ್ಕೊಳ್ಳಕ್ಕಾಗಿರ್ಬೋದು ಅಥವಾ ಬೇರುಗಳ ಬೆಳವಣಿಗೆಗಾಗಿರ್ಬೋದು ಸ್ವಲ್ಪ ಕಷ್ಟ ಆಗುತ್ತೆ. ಆ ಕಾರಣದಿಂದಾಗಿ ಕೆಂಪು ಮರಳು ಮಿಶ್ರಿತ ಮಣ್ಣು ತುಂಬಾ ಸೂಕ್ತವಾದದ್ದು ತೆಂಗಿಗೆ. ಕೆಂಪು ಮರಳು ಮಿಶ್ರಿತ ಮಣ್ಣಲ್ಲಿರುತ್ತೋ ಅಲ್ಲಿ ಇದನ್ನ ಬೆಳ್ಕೊಳ್ಳುವಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ಹೌದು, ಸಾಮಾನ್ಯವಾಗಿ ಅಂತಹ ಜಾಗದಲ್ಲೇ ಹಾಕ್ತಾರೆ, ಇನ್ ಕೆಲವರು ಬೇರೆ ಮಣ್ಣುಗಳಲ್ಲೂ ಕೂಡ ಬೆಳ್ಕೊಳ್ತಕ್ಕಂಥ ಒಂದು ಇದ್ದಿದೆ. ಈಗ ಕೆಂಪು ಮಣ್ಣಿದೆ ಅಂದ ತಕ್ಷಣ ನಾವು ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಬಾರ್ದು ಅಂತ ಅಲ್ಲ, ಅಲ್ಲಿಯೂ ಕೂಡ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ತೆಂಗನ್ನ ನಾಟಿ ಮಾಡಿದ ತಕ್ಷಣ ಅಲ್ಲಿಂದ ಹಿಡಿದು ಅದು ಫಸಲು ಕೊಡೋವರೆಗೂ ಕೂಡ, ಆನಂತರ ಫಸಲು ಕೊಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೂ ಕೂಡ ನಾವು ಯಾವ್ಯಾವ ಸಮಯದಲ್ಲಿ ಹೇಗೆ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥದ್ದನ್ನ ವಿವರವಾಗಿ ತಿಳಿಸ್ಕೊಡಿ. ಫಸ್ಟ್ ನಾಟಿ ಮಾಡಬೇಕಾದ್ರೆ ನಾವು ಪೋಷಕಾಂಶ ಕೊಡಬೇಕಾಗುತ್ತೆ. ಸ್ಟಾರ್ಟಿಂಗ್ ನಾವು ನಾಟಿ ಮಾಡಬೇಕಾದ್ರೆ ನಾವು ಗುಂಡಿನ 3 ಅಡಿ 3 ಅಡಿ 3 ಅಡಿ ಅಂದ್ರೆ ಆಳ ಉದ್ದ ಅಗಲ ಕನಿಷ್ಠ ಪಕ್ಷ ತೆಗೀರಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಅದು ಮಣ್ಣು ಸಡಿಲಗೊಳಿಸಕ್ಕೆ, ಯಾಕೆಂದ್ರೆ ಬೇರ್ಗಳು ಚೆನ್ನಾಗಿ ಬೆಳಿಬೇಕು ಅಂತ ಅಂದ್ರೆ ಮತ್ತೆ 3 ಅಡಿ ಆಳ ತೆಗೆದ ಮಾತ್ರಕ್ಕೆ 3 ಅಡಿಗೆ ತೆಂಗಿನಕಾಯಿ ನೆಡ್ಬೇಕಂತಿಲ್ಲ. ಅವ್ರು ವಾಪಸ್ ಆ ಮಣ್ಣನ್ನ ಏನ್ ತೆಗೆದಿರ್ತಾರೆ ಆ ಮಣ್ಣನ್ನು ವಾಪಸ್ ಮುಚ್ಚಿ ಮೇಲಕ್ಕೆ ನೆಡ್ಲಿ ಇವರು. ಆದ್ರೆ ಕೆಳಗಡೆ ಮಣ್ಣು ಲೂಸ್ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಆಳಕ್ಕೆ ತೆಗೆಯೋದು. ಅವಾಗ ಬೇರಿನ ಬೆಳವಣಿಗೆ ತುಂಬಾ ಫಾಸ್ಟ್ ಆಗುತ್ತೆ. ಅವಾಗ ಬೇರ್ ಚೆನ್ನಾಗಿ ಬೆಳೀತು ಅಂತಂದ್ರೆ ಪೋಷಕಾಂಶಗಳ ಹೀರುವಿಕೆ ಪ್ರಮಾಣ ಕೂಡ ಚೆನ್ನಾಗುತ್ತೆ. ನಾವು ನೆಲ ಗಟ್ಟಿ ಮಾಡಿಬಿಟ್ರೆ ಬೇರೆ ಏನ್ ಮಾಡುತ್ತೆ ಅದು ಬೆಳವಣಿಗೆ ಆಗುತ್ತಿಲ್ಲ, ಅವಾಗ ಪೋಷಕಾಂಶಗಳು ಕೂಡ ತಗೊಳ್ಳೋದಿಲ್ಲ. ಹಂಗಾಗಿ ನಾವು 3 ಅಡಿ ಆಳಕ್ಕೆ ತೆಗೀರಿ ಅಂತ ಹೇಳ್ತೀವಿ. ತೆಂಗಿಗೆ ಸಂಬಂಧಪಟ್ಟ ಹಾಗೆ ನಾಟಿಗೆ ಸಂಬಂಧಪಟ್ಟ ಹಾಗೆ ತೆಂಗನ್ನ ತೇಲ್ಸ್ ನೆಡು ಮತ್ತೆ ಬಾಳೆನ ಬಗದ್ ನೆಡು ಅಂತ ಹೇಳಿ ಒಂದು ಗಾದೆ ಇದೆ. ಹಂಗಾಗಿ ಒಂದ್ ಸ್ವಲ್ಪ ಗುಂಡಿ ತೆಗೆದ್ಬಿಟ್ಟು ನೆಟ್ಬಿಟ್ರು ಸಾಕು ಅನ್ನೋದು ಅವ್ರ ಮನಸ್ಸಿನಲ್ಲಿರೋದು. ಹಾ ಹೌದು ಸರ್, ನಾನು ಅದನ್ನೇ ಹೇಳಿದ್ದು. 3 ಅಡಿ ಆಳಕ್ಕೆ ತೆಗೆದ ಮಾತ್ರಕ್ಕೆ ಅವ್ರ 3 ಅಡಿ ಆಳಕ್ಕೆ ಇಡಬೇಕು ಅಂತಿಲ್ಲ, 3-4 ಅಡಿ ತೆಗಿಲಿ, ಏನ್ ತೊಂದ್ರೆ ಇಲ್ಲ. ಅದಕ್ಕೆ ನಾವು ಸ್ವಲ್ಪ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಮತ್ತೆ ಇನ್ ಕೇಸ್ ಮಣ್ಣೇನಾದ್ರೂ ಜಾಸ್ತಿ ಅಂಟುತ್ತೆ ಅನ್ನಂಗಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಮರಳು ಮತ್ತೆ ಬೇವಿನ ಹಿಂಡಿ ಇವನ್ನೆಲ್ಲ ನಾವು ಮಿಶ್ರಣ ಮಾಡಿ ಪೂರ್ತಿ ಮುಚ್ಚಿ ಆಮೇಲೆ ನಾವು ಜಸ್ಟ್ 1 ಅಡಿ ಆಳಕ್ಕೆ ತೆಂಗಿನ ಗಿಡ ನೆಟ್ಟರೆ ಸಾಕು. ಆಮೇಲೆ ಆ ಮಣ್ಣನ್ನು ಸ್ವಲ್ಪ ಒತ್ತು ಕೊಡೋದ್ರಿಂದ ಅದು ನಮಗೆ ಕೆಳಗಡೆ ಸಾಫ್ಟ್ ಆಗಿರುತ್ತೆ. ಈ ಗೊಬ್ಬರ ಮತ್ತೆ ಏನ್ ನಾವೀಗ ಪೋಷಕಾಂಶ ಬೇವಿನ ಹಿಂಡಿ ಇವನ್ನೆಲ್ಲ ಕೊಟ್ಟಿರ್ತೀವಲ್ಲ ಅದರಿಂದ ಪೋಷಕಾಂಶಗಳು ಕೂಡ ಗಿಡಕ್ಕೆ ಸಿಗ್ತಾ ಹೋಗುತ್ತೆ, ಬೇರಿನ ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಈಗ ನಾವು ಇದರಲ್ಲಿ ಸ್ಟಾರ್ಟಿಂಗ್ ನಾಟಿ ಮಾಡಬೇಕಾದ್ರೆ ಬೇವಿನ ಹಿಂಡಿ 2 ತರ ಕೆಲಸ ಮಾಡುತ್ತೆ. ಒಂದು ಪೋಷಕಾಂಶ ಆಗಿ ಕೂಡ ಕೆಲಸ ಮಾಡುತ್ತೆ, ಇನ್ನೊಂದು ಅದು ಇರುವೆಗಳು ಬರುತ್ತವೆ ಸ್ಟಾರ್ಟಿಂಗ್ ನಾವು ಹಾಕಿದಾಗ ಆ ಕಹಿ ಅಂಶ ಇದ್ದಾಗ ಇರುವೆಗಳು ಸ್ವಲ್ಪ ಅವಾಯ್ಡ್ ಆಗ್ತವೆ. ಈಗ ನಾವು ಯೂಶಲಿ 4-8 ಅಥವಾ ಬೇರೆ ಏನಾದ್ರು ಗ್ರಾನ್ಯೂಲ್ಸ್ ಹಾಕ್ತೀವಿ ಅದಕ್ಕೆ ಕೆಟ್ ಸ್ಮೆಲ್ ಇರ್ತಕ್ಕಂಥ ಗ್ರಾನ್ಯೂಲ್ಸ್ ಇರುವೆಗಳವೆಲ್ಲ ಬರ್ದಂಗಿರ್ಲಿ ಅಂತ. ಈ ಬೇವಿನ ಹಿಂಡಿ ಕೊಡೋದ್ರಿಂದ 2 ಅಡ್ವಾಂಟೇಜ್, ನಮಗೆ ಪೋಷಕಾಂಶ ಕೂಡ ಸಿಕ್ತಂಗಾಯ್ತು, ಇರುವೆನು ಕೂಡ ಅವಾಯ್ಡ್ ಮಾಡ್ದಂಗಾಯ್ತು. ಹಂಗಾಗಿ ಬೇವಿನ ಹಿಂಡಿ ಕನಿಷ್ಠ ಪಕ್ಷ ಒಂದು ಗುಣಿಗೆ 1/2 ಕೆಜಿನಾರು ಕೊಡಬೇಕು. 1 ಕೆಜಿವರೆಗೆ ಕೊಟ್ಟರು ಒಳ್ಳೇದೇ, ಇಲ್ಲ ಅಂತಂದ್ರೂ ಕನಿಷ್ಠ ಪಕ್ಷ 1/2 ಕೆಜಿ ಕೊಡ್ಲೇಬೇಕಾಗುತ್ತೆ. ಅದ್ರ ಜೊತೆಗೆ ಕೊಟ್ಟಿಗೆ ಗೊಬ್ಬರ 1/5-8 ಕೆಜಿವರೆಗೆ ಒಂದು ಗಿಡಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಕೊಡಬೇಕಾಗುತ್ತೆ. ನಾಟಿ ಮಾಡುವಂತ ಸಂದರ್ಭದಲ್ಲಿ ನಾಟಿ ಮಾಡಿದ ನಂತರ ಹೇಗೆ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬೇಕು? ನಾನು ವೈಯಕ್ತಿಕವಾಗಿ ನಾಟಿ ಮಾಡಿದ 1-2 ವರ್ಷಗಳವರೆಗೆ ಆದಷ್ಟು ಕೆಮಿಕಲ್ ಗೊಬ್ಬರಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಸ್ವಲ್ಪ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ, ಆದ್ರೆ ಅವಾಯ್ಡ್ ಮಾಡಿದ್ರು ಏನ್ ತಪ್ಪಿಲ್ಲ. ಯಾಕಂದ್ರೆ ಅವನ್ನ ಸ್ಟಾರ್ಟಿಂಗ್ ಅಲ್ಲೇ ಕೆಮಿಕಲ್ ಗೆ ಒಕ್ಸೋದ್ರ ಬದಲು ಸ್ವಲ್ಪ ಸಾವಯವವಾಗಿ ನಾವು ಜಾಸ್ತಿ ಮಾಡ್ತಾ ಹೋದ್ರೆ ಈಗ ಕೆಮಿಕಲ್ ಗೊಬ್ಬರ ಕೊಡಬೇಡಿ ಅಂದ ತಕ್ಷಣ ಮತ್ತೆ ಬೇರೆ ಜವಾಬ್ದಾರಿ ನಮ್ಮ ಮೇಲೆ ಬೀಳುತ್ತೆ. ಏನಂದ್ರೆ ಸಾವಯವ ಅಂಶಗಳನ್ನ ಜಾಸ್ತಿ ಕೊಡಬೇಕು ಅಂದ್ರೆ ನಾವು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಇಲ್ಲ ಹಸಿರೆಲೆ ಗೊಬ್ಬರ ಆಗಿರ್ಬೋದು, ಕಾಂಪೋಸ್ಟ್ ಗೊಬ್ಬರ ಆಗಿರ್ಬೋದು, ಮತ್ತೆ ನಮ್ಮ ಎರೆಹುಳದು ಗೊಬ್ಬರ ಆಗಿರ್ಬೋದು, ಈ ತರ ಯಾವ್ದಾದ್ರು ಬೇರೆ ಸಪ್ಲಿಮೆಂಟ್ಸ್ ಅನ್ನ ಕೊಡಬೇಕಾಗುತ್ತೆ. ಅವರು ವರ್ಷಕ್ಕೊಂದ್ಸಲಿ ಒಂದು ಗಿಡಕ್ಕೆ 1/20 ಕೆಜಿ ಕೊಟ್ಟಿಗೆ ಗೊಬ್ಬರವನ್ನ ಕೊಡ್ಲೇಬೇಕು ಕಡ್ಡಾಯವಾಗಿ. ಅದ್ರ ಜೊತೆಗೆ ಹುರುಳಿ ಆಗಿರ್ಬೋದು, ಸೆಣಬಾಗಿರ್ಬೋದು, ಈ ತರ ಹಸಿರೆಲೆ ಗೊಬ್ಬರಗಳು ಏನಿರ್ತಾವಲ್ಲ ಅದನ್ನ ಗುಣಿ ಮಾಡಿ ಆ ಪಾತಿಗೆ ಹಾಕ್ಬೇಕು. ಪಾತಿನಲ್ಲೇ ಬೆಳೆಸೋದು. ಇದೇನಾಗುತ್ತೆ ಅಂದ್ರೆ ನಾವು ಬೇಸಿಗೆ ಸಮಯದಲ್ಲಿ ಇದು ಮಾಡಿದ್ರೆ ಅದ್ ನಮ್ಗೆ ನೀರ್ ಕೊಟ್ಟಿರ್ತೀವಲ್ಲ ಅದು ಬೇಗ ಆವಿ ಆಗೋದಿಲ್ಲ, ತೇವಾಂಶ ಉಳ್ಕೊಳ್ಳುತ್ತೆ. ಮತ್ತೆ ಮಣ್ಣು ಗಚ್ಚಾಗಬಾರ್ದು. ಮಣ್ಣು ಗಚ್ಚಾದ್ರೆ ಬೇರಿನ ಬೆಳವಣಿಗೆ ಕುಂಠಿತ ಆಗುತ್ತೆ, ಪೋಷಕಾಂಶಗಳ ಹೀರುವಿಕೆ ಕಡಿಮೆ ಆಗುತ್ತೆ. ಹಂಗಾಗಿ ನಮ್ಮ ಮಣ್ಣು ಯಾವಾಗ್ಲೂ ಸಡಿಲವಾಗಿರ್ಬೇಕು. ವರ್ಷಕ್ಕೆ ಅಟ್ಲೀಸ್ಟ್ 1 ಕೆಜಿ ಬೇವಿನ ಹಿಂಡಿ, ಫಸ್ಟ್ 1-2 ವರ್ಷದವರೆಗೆ ವರ್ಷಕ್ಕೆ ಒಂದ್ಸಲಿ 1 ಕೆಜಿ ಬೇವಿನ ಹಿಂಡಿ. ಆ ಬೇವಿನ ಹಿಂಡಿ ಕೊಡ್ಬೇಕಾದ್ರೆ ಇವರು ಒಂದು ಅಂಶನ ಆಡ್ ಮಾಡಬಹುದು. ನಾವು ಟ್ರೈಕೋಡರ್ಮಾ, ಸೂಡೋಮೋನಾಸ್ ಅಥವಾ ಅರ್ಕ ಮೈಕ್ರೋಬಿಯಲ್ ಕನ್ಸರ್ಷಿಯಂ ಅಂತ ಅಂದ್ಬಿಟ್ಟು ಸೂಕ್ಷ್ಮಾಣು ಜೀವಿಗಳಿದಾವೆ, ಅಂದ್ರೆ ತುಂಬಾ ಜನ ರೈತರು ನಮ್ಮಲ್ಲಿ ಈಗ ಬಳಸಕ್ ಶುರು ಮಾಡಿದ್ದಾರೆ. ಶುಂಠಿಲೆಲ್ಲ ಬಹಳಷ್ಟು ಬಳಸ್ತಾ ಇದಾರೆ ಅದನ್ನ. ಅದೆಲ್ಲ ಬೆಳೆಗೆ ಪೂರಕವಾದ ಸೂಕ್ಷ್ಮಾಣು ಜೀವಿಗಳಿರ್ತವೆ. ಆ ಸೂಕ್ಷ್ಮಾಣು ಜೀವಿಗಳನ್ನ ಬೇವಿನ ಹಿಂಡಿ ಅಥವಾ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಕೊಟ್ರೆ ಅದು ಮಣ್ಣಲ್ಲಿ ಇರ್ತಕ್ಕಂತ ಯಾವುದೇ ಕೆಟ್ಟ ರೋಗ ರುಜಿನಗಳಿದ್ರೆ ಸ್ವಲ್ಪ ತಡೆಗಟ್ಟುತ್ತವೆ. ಮತ್ತೆ ಮಣ್ಣಲ್ಲಿ ನಮ್ಗೆ ಏನ್ ಗೊಬ್ಬರ ಕೊಡ್ತೀವಲ್ಲ, ಗೊಬ್ಬರ ಕೊಡೋದು ಒಂದು ಭಾಗ, ಆದ್ರೆ ಆ ಗೊಬ್ಬರ ಗಿಡಗಳಿಗೆ ಸಿಗೋ ರೀತಿ ನೋಡ್ಕೊಳ್ಳೋದು ಒಂದು ಭಾಗ. ಈಗ ಎಷ್ಟೋ ಸಲ ಕೆಲವರು ಗೊಬ್ಬರ ಕೊಡ್ತಾ ಇರ್ತಾರೆ, ಏನಾಗಿರುತ್ತೆ ಬೇರು ಅದನ್ನ ತಗೊಳಕ್ ಆಗ್ತಾ ಇರಲ್ಲ. ಈಗ ನಮ್ಗೆ ಅಕ್ಕಿ ಕೊಟ್ರೆ ಊಟ ಮಾಡಕ್ಕಾಗಲ್ಲ, ನಮ್ಗೆ ಅನ್ನ ಮಾಡಿಕೊಟ್ರೆ ಮಾತ್ರ ಊಟ ಮಾಡಕ್ಕಾಗಲ್ಲ. ಹಾಗೆ ನಾವು ಕೊಡ್ತಕ್ಕಂಥ ಗೊಬ್ಬರನ ಮತ್ತೆ ಅದು ಸಣ್ಣ ಸಣ್ಣ ಕಣಗಳಾಗಿ ತುಂಡರಿಸಬೇಕು. ಆ ಕೆಲಸ ಮಾಡೋದು ಈ ಸೂಕ್ಷ್ಮಾಣು ಜೀವಿಗಳು. ಹಂಗಾಗಿ ಟ್ರೈಕೋಡರ್ಮಾ, ಸೂಡೋಮೋನಾಸ್, ರೈಸೋಬಿಯಂ ಈ ತರ ಏನ್ ನಮ್ದು ವ್ಯಾಮ್ ಇರ್ಬೋದು, ಈ ತರ ಎಲ್ಲ ನಾವು ಕೆಲವು ಮೈಕ್ರೋ ಆರ್ಗಾನಿಸಮ್ಸ್ ಇದಾವಲ್ಲ, ಅದನ್ನ ನಾವು ಕೊಟ್ಟಿಗೆ ಗೊಬ್ಬರ ಈಗ ಇನ್ನೊಂದು 15 ದಿವಸ ಬಿಟ್ಟು ಕೊಡ್ತೀವಿ ಅಂದ್ರೆ ಒಂದು 15 ದಿವಸ ಮುಂಚಿತವಾಗಿ ಅದನ್ನ ಮಿಕ್ಸ್ ಮಾಡಬೇಕು. 1 ಟನ್ ಕೊಟ್ಟಿಗೆ ಗೊಬ್ಬರಕ್ಕೆ 1 ಕೆಜಿ ಟ್ರೈಕೋಡರ್ಮ ಅಥವಾ ಸೂಕ್ಷ್ಮಾಣು ಜೀವಿಗಳನ್ನ ಮಿಶ್ರಣ ಮಾಡಬೇಕಾಗುತ್ತೆ. ಅವರು ಮಿಶ್ರಣ ಮಾಡಿದ್ರ ಜೊತೆಗೆ ಅದನ್ನ 1 ವಾರ ಆದ್ಮೇಲೆ ಮತ್ತೊಂದ್ಸಲಿ ತಿರುಗಾಕ್ಬೇಕು. ಮತ್ತೆ ಈ ಟೈಮಲ್ಲಿ ಡೈರೆಕ್ಟ್ ಸೂರ್ಯನ ಕಿರಣಕ್ಕೆ ಬೀಳಕ್ಕೆ ಅವಕಾಶ ಕೊಡಬಾರ್ದು. ಅವ್ರ ಅದನ್ನ ಒಂಚೂರು ನೀರ್ ತಕ್ಕಲಿಸಿ ಗರಿಗಳನ್ನ ಮುಚ್ಚಿ ಇಟ್ಟಿದ್ದು 1 ವಾರ ಆದ್ಮೇಲೆ ತಿರುಗಿಸಿ ಮತ್ತೆ ಇನ್ನೊಂದು ವಾರ ಬಿಟ್ರೆ 15 ದಿವಸ ಆಗುತ್ತೆ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಏನ್ ಗೊಬ್ಬರ ಇರುತ್ತಲ್ಲ ಅದು ಚೆನ್ನಾಗಿ ಕಳ್ತಿದ್ರೆ ಅದು ಹುಡಿ ಹುಡಿ ಆಗಿರುತ್ತೆ. ಅದ್ರ ಮೇಲೆ ಸಣ್ಣದ ಬಿಳಿ ಕಲರ್ದು ಯಾವ್ದೋ ಒಂದು ಸೂಕ್ಷ್ಮಾಣು ಜೀವಿ ಬೆಳೆದಿದ್ದು ಕೂಡ ನಿಮಗೆ ಗೊತ್ತಾಗುತ್ತೆ. ಅದನ್ನ ನಾವು ಮಾಡೋದ್ರಿಂದ ಮಣ್ಣಿಗೆ ಒಳ್ಳೆ ಸೂಕ್ಷ್ಮಾಣು ಜೀವಿಗಳನ್ನ ನೀಡಿದಂಗಾಗುತ್ತೆ. ಇದು ಆರಂಭದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ಯಾಕೆ ಅಂತ ಅಂದರೆ ಅದು ಬೇರ್ ಬಿಡಬೇಕಾಗಿರುತ್ತೆ, ಗಿಡ ನಿಲ್ಲಬೇಕಾಗಿರುತ್ತೆ, ಹಂಗಾಗಿ ಮಾಡಿಬಿಡ್ತಾರೆ. ಒಂದು 3-4 ವರ್ಷ ಆದಮೇಲೆ ಸ್ವಲ್ಪ ಗರಿಗಳೆಲ್ಲ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಈ ತೆಂಗಿನ ಬಗ್ಗೆ ನಿರ್ಲಕ್ಷ್ಯ ಆವಾಗಲೇ ಪ್ರಾರಂಭ ಆಗ್ಬಿಡುತ್ತೆ. ಖಂಡಿತ, ಚೆನ್ನಾಗಿ ಗರಿ ಹೊಡೆದಿದೆ, ಬರ್ತಾ ಇದೆ, ಇನ್ನೇನು ನೀರು ನಮಗೆ ಯಾವಾಗ ಟೈಮ್ ಆಗುತ್ತೋ ಅವಾಗ ಕೊಡೋಣ, ಗೊಬ್ಬರ ಕೊಟ್ಟರು ಆಯಿತು, ಕೊಡದೇ ಇದ್ರೂ ಆಯಿತು ಅನ್ನೋ ಅಂತ ಒಂದು ಮನಸ್ಥಿತಿ ಬಂದ್ಬಿಡ್ತೀವಿ. ಆದರೆ ಹಂಗಲ್ಲ, 4-5 ವರ್ಷದಲ್ಲಿ ಬೇರೆ ಥರನೇ ಅದಕ್ಕೆ ಪೋಷಕಾಂಶಗಳನ್ನು ಒದಗಿಸ್ಬೇಕು, ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಏನು ಮಾಡಬೇಕು? ಈಗ 3-7 ವರ್ಷದವರೆಗೆ ಇಂಪಾರ್ಟೆಂಟ್ ಸ್ಟೇಜ್, ಯಾಕಂದ್ರೆ 7 ಆದ್ಮೇಲೆ ಫಸ್ಲು ಸ್ಟಾರ್ಟ್ ಆಗುತ್ತೆ. ಈಗ 3-7 ವರ್ಷ, ಫಸ್ಟ್ 2 ಆದಷ್ಟು ಕೆಮಿಕಲ್ ಅವಾಯ್ಡ್ ಮಾಡಿ ಅಂತ ಹೇಳಿದೆ. ಅಂದ್ರೆ ಕೊಡಬಾರ್ದಂತಲ್ಲ, ಸಣ್ಣ ಪ್ರಮಾಣದಲ್ಲಿ ಕೊಡಬಹುದು, 100 ಗ್ರಾಮ್ 50 ಗ್ರಾಮ್ ಈ ತರ ಪ್ರೊಪೋರ್ಷನ್ ಅಲ್ಲಿ ಕೊಡಬಹುದು. ಈಗ 3-7 ವರ್ಷದವರೆಗೆ ಏನ್ ಮಾಡ್ಬೇಕು ಅಂತ ಅಂದ್ರೆ, ಕೊಟ್ಟಿಗೆ ಗೊಬ್ಬರ 50 ಕೆಜಿಗೆ ಏರಿಸಬೇಕು. ನೆಕ್ಸ್ಟ್ ಈಗ ಏನವ್ರು 20 ಕೆಜಿ ಕೊಡ್ತಾ ಇದ್ರಲ್ಲ, ಅದನ್ನ 40-50 ಕೆಜಿಗೆ ಏರಿಕೆ ಮಾಡಬೇಕು ವರ್ಷಕ್ಕೆ. ಮತ್ತೆ ಕೆಮಿಕಲ್ ಗೊಬ್ಬರಗಳು, ಅಂದ್ರೆ ನಾವು ಪ್ರಧಾನ ಪೋಷಕಾಂಶಗಳಾದ ಸಾರಜನಕ, ರಂಜಕ, ಪೊಟ್ಯಾಶ್ ಅಂತ ಏನ್ ಹೇಳ್ತೀವಲ್ಲ, ಅದನ್ನ ನಾವು ಸ್ಟ್ರೈಟ್ ಫರ್ಟಿಲೈಸರ್ಸ್ ಆಗ್ಬೇಕಾದ್ರೆ ಕೊಡಬಹುದು. ಅಂದ್ರೆ ಯೂರಿಯಾ, ಸಿಂಗಲ್ ಸೂಪರ್ ಫಾಸ್ಫೇಟ್ ಅಥವಾ ರಾಕ್ ಫಾಸ್ಫೇಟ್, ಮತ್ತೆ ಪೊಟ್ಯಾಶ್, ಈ 3 ಮಿಶ್ರಣ ಮಾಡ್ಬೇಕಾದ್ರೆ ಕೊಡಬಹುದು. ಅಥವಾ ಆಲ್ ಗೊಬ್ಬರಗಳು ಬರ್ತಾವಲ್ಲ, 90-4 ಇರ್ಬೋದು, 70-4 ಇರ್ಬೋದು, ಈ ತರ ಗೊಬ್ಬರಗಳ ಮೂಲಕ ಬೇಕಾದ್ರೂ ಕೊಡಬಹುದು. ಈ ತರ ಕೊಡೋದಾದ್ರೆ ಈಗ ನಾವು ಯೂರಿಯಾ ಮತ್ತೆ ರಾಕ್ ಫಾಸ್ಫೇಟ್ ಮತ್ತೆ ಪೊಟ್ಯಾಶ್, ಇದನ್ನ ಸ್ಟ್ರೈಟ್ ಫರ್ಟಿಲೈಸರ್ ಬಗ್ಗೆ ಮಾತಾಡೋದಾದ್ರೆ 3-7 ವರ್ಷದವರೆಗೆ ನಾನೀಗ ಏನ್ ಹೇಳ್ತೀನಲ್ಲ, ಇದನ್ನ 2 ಅಲ್ಲಿ ಕೊಟ್ರೆ ಒಳ್ಳೇದು. ಈಗ ನಾನು 1 ಪೂರ್ತಿ ಹೇಳ್ತೀನಿ, ಅದನ್ನ 2 ಅಥವಾ 3 ಅಥವಾ 4 ಎಷ್ಟು ಡೋಸ್ ಮಾಡ್ತಾರೆ ಅಷ್ಟು ಒಳ್ಳೇದು, ಅಷ್ಟು ಒಳ್ಳೇದು. ಈಗ ನಾನು 1 ಎಷ್ಟು ಡೋಸ್ ಅಂತ ಹೇಳ್ತೀನಿ, 3-7 ವರ್ಷದವರೆಗೆ ಯೂರಿಯಾ 3/4 ಕೆಜಿ, ಫಾಸ್ಫರಸ್ ಅಂದ್ರೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಥವಾ ರಾಕ್ ಫಾಸ್ಫೇಟ್ ಅದು 3/4 ಕೆಜಿ, ಪೊಟ್ಯಾಶು 1/4 ಕೆಜಿ, ಈ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ ಅವರು. ಇದು 3-7 ವರ್ಷದವರೆಗೆ. ಇದ್ರ ಜೊತೆಗೆ ಜಿಂಕ್ ಬೋರಾನ್ ಒಂದು 25-25 ಗ್ರಾಮ್, 25 ಗ್ರಾಮ್ ಜಿಂಕ್, 25 ಗ್ರಾಮ್ ಬೋರಾಕ್ಸ್, ಇದನ್ನ ವರ್ಷದಲ್ಲಿ ಈಗ ನಾನು ಹೇಳಿದ ಪ್ರಮಾಣನ ಸ್ಪ್ಲಿಟ್ ಮಾಡಿ 2 ಕೊಟ್ರೆ ಒಳ್ಳೇದು, 3 ಕೊಟ್ರೆ ಇನ್ನೂ ಒಳ್ಳೇದು. ನೀವು ಇದನ್ನ 12 ಸ್ಪ್ಲಿಟ್ ಮಾಡಿ ಪ್ರತಿ ತಿಂಗಳು ಕೊಡ್ತೀನಿ ಅಂದ್ರೆ ಇನ್ನೂ ಒಳ್ಳೇದು. ಆದ್ರೆ ಇದು ಸಾಧ್ಯ ಇಲ್ಲ, ಯಾಕೆಂತಂದ್ರೆ ಕೆಲಸ ತುಂಬಾ ಹಿಡಿಯುತ್ತೆ. ಹಾಗಾಗಿ ಇವತ್ತಿನ ದಿವಸದಲ್ಲಿ ನಾವು ಲೇಬರ್ನ ಪ್ರೊವೈಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಮಿನಿಮಮ್ 2-3 ಸ್ಪ್ಲಿಟ್ ಆರು ಕೊಡಿ, 2 ಕನಿಷ್ಠ ಪಕ್ಷ ಕೊಡ್ಲೇಬೇಕು. ಕೊಡೋದ್ರಿಂದ ಅದು ಆಗಾಗ್ಗೆ ಹೀರ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಹೌದು ಸರ್, ಒಂದೇ ಸರಿ ಕೊಟ್ಬಿಟ್ರೆ ಅದು ಮಳೆ ಬಂದ್ರೆ ಕೊಚ್ಚೋಗ ಅಂತ ಸಾಧ್ಯತೆ ಇರುತ್ತೆ, ಬಿಸಿಲಿಗೆ ಆವಿಯಾಗಿ ಹೋಗ ಅಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ಬದಲಾಗಿ ನೀವು ಹೇಳ್ದಂಗೆ ಈಗ ಏನ್ 3/4 ಕೆಜಿ ಇದೆಯೋ ಅದನ್ನೇ ಒಂದು 1/4 ಕೆಜಿ ಅಷ್ಟು ಕೊಟ್ಟು 1/4 ಕೆಜಿ 3 ಭಾಗದಲ್ಲಿ ಕೊಟ್ರೆ ಅದು ಹೆಚ್ಚಿನ ಎಫಿಷಿಯನ್ಸಿ ಅಂತೀವಲ್ಲ, ಜಾಸ್ತಿ ಇರುತ್ತೆ, ಕೊಟ್ಟಿದ್ದೆಲ್ಲ ಹೀರುವಿಕೆ ಪ್ರಮಾಣ ಜಾಸ್ತಿ ಇರುತ್ತೆ. ಇಲ್ಲ ಅಂತಂದ್ರೆ ನೀವು ಹೇಳ್ದಂಗೆ ಮಳೆ ಬಂದಾಗ ಅದು ಕೊಚ್ಚೋಗ್ಬಹುದು, ಬಿಸಿಲಲ್ಲಿ ಆವಿ ಆಗ್ಬಹುದು. ಹಂಗಾಗಿ ನಮ್ ಗಿಡಕ್ಕೆ 100 ಗ್ರಾಮ್ ಕೊಟ್ರೆ ಅದರಲ್ಲಿ ನಮಗೆ ಸಿಗೋದು 50 ಗ್ರಾಮಿಂದ 60 ಗ್ರಾಮ್ ಆಗ್ಬಹುದು, 40 ಗ್ರಾಮ್ ವೇಸ್ಟ್ ಆಗ್ಬಹುದು. ಈ ತರ ಸ್ಪ್ಲಿಟ್ ಮಾಡಿಕೊಟ್ಟಾಗ ನಮಗೆ 90-95% ಈ ರೀತಿ ಆದಾಗ, ಯಾಕಂದ್ರೆ ನಾವು ಹೇಗಿದ್ರು ಗೊಬ್ಬರ ದುಡ್ಡು ಅಂತ ಕೊಟ್ಟಿದೀವಿ, ಅದ್ ಅಟ್ಲೀಸ್ಟ್ ಗಿಡಗಳಿಗೆ ಬಳಕೆ ಆಗುತ್ತೆ. ಹಂಗಾಗಿ ಜಾಸ್ತಿ ಸ್ಪ್ಲಿಟ್ ಗಳಲ್ಲಿ ಕೊಡಿ ಅಂತ ಅಂದ್ಬಿಟ್ಟು ರೆಕಮೆಂಡ್ ಮಾಡ್ತೀವಿ. ಈ 3-7 ವರ್ಷದಲ್ಲಿ ನೀವು ಇಷ್ಟು ಕೊಡಬೇಕು ಅಂತ ಹೇಳಿದ್ರಲ್ಲ, ಈಗ ತೆಂಗಿನ ಬುಡದಿಂದ ಎಷ್ಟು ದೂರಕ್ಕೆ ಕೊಡಬೇಕು, ಒಂದೇ ಕಡೆ ಕೊಡಬೇಕು ಅಥವಾ ಸುತ್ತಲೂ ಕೊಡಬೇಕು? ಇದು ತುಂಬಾ ಒಳ್ಳೆ ಕ್ವಶನ್ ಸರ್. ಮತ್ತೆ ರೈತರಲ್ಲಿ ಒಂದಿದೆ, ಈಗ ನಾವು ರಿಂಗ್ ಮಾಡೋ ಸ್ಥಿತಿಲೇ ಇಲ್ಲ, ಒಂದೇ ಸೈಡಿಗೆ ಕೊಡೋಣ, ಅರ್ಧ ರಿಂಗ್ ಮಾಡ್ಕೊಡೋಣ ಅಂತೆಲ್ಲ ಕೇಳ್ತಾರೆ. ನಾನೀಗ 2 ವಿಷಯ ಹೇಳಿದೆ, ಒಂದು ಸಾವಯವ ಅಂಶ, ಒಂದು ಕೆಮಿಕಲ್ ಅಂಶ. ಸಾವಯವ ಕೊಟ್ಟಿಗೆ ಗೊಬ್ಬರ ಮತ್ತೆ ಬೇವಿನ ಹಿಂಡಿ ಹೇಳಿದೆ. 50 ಕೆಜಿ ಕೊಟ್ಟಿಗೆ ಗೊಬ್ಬರ ಕೊಡಬೇಕು, ಒಂದ್ 2-3 ಕೆಜಿ ಬೇವಿನ ಹಿಂಡಿ ಕೊಡಬೇಕು. ಅದು ನೀವು ರಿಂಗ್ ಮಾಡೇ ಕೊಡಬೇಕು, ಅದನ್ನ ಅರ್ಧ ಕೊಡಕ್ ಬರೋದಿಲ್ಲ, ಅದನ್ನ ರಿಂಗ್ ಮಾಡಿ ಪಾತಿ ಮಾಡಿ ಪಾತಿಗೆನೆ ಕೊಡಬೇಕು. ಮತ್ತೆ ಎಷ್ಟು ಅಂತರದಲ್ಲಿ ಕೊಡಬೇಕು ಅಂತಂದ್ರೆ, ನಮ್ ಗರಿಗಳು ಎಷ್ಟು ಅಗ್ಲಕ್ ಬಂದಿರ್ತಾವಲ್ಲ ಅಷ್ಟು ದೊಡ್ಡ ಪಾತಿ ನಾವು ಮಾಡಬೇಕು, ಅಷ್ಟು ದೂರದಲ್ಲೇ ಕೊಡಬೇಕು, ಅಷ್ಟು ದೂರದಲ್ಲೇ ಕೊಡಬೇಕು. ನಾವೇನ್ ಮಾಡ್ತೀವಿ, ಬುಡದ ಹತ್ರ ಕೊಡ್ತೀವಿ. ನಮ್ ಬೇರಿಂದು ಮೆಕ್ಯಾನಿಸಮ್ ಹೆಂಗಿರುತ್ತೆ ಅಂತಂದ್ರೆ, ನಮ್ಮ ಬುಡದ ಪಕ್ಕದಲ್ಲೇ ಇರ್ತಕ್ಕಂತ ಬೇರ್ಗಳು ಯಾವತ್ತೂ ಗೊಬ್ಬರ ತಗೊಳ್ಳೋದಿಲ್ಲ. ನಾವು ನೀರು ಮತ್ತೆ ಗೊಬ್ಬರ ಅಲ್ಲಿಗೆ ಕೊಡಕ್ ಹೋಗ್ತೀವಿ, ನಾವು ಗೊಬ್ಬರ ಕೊಡ್ತಾ ಇದೀವಿ, ಅವ್ ಗಿಡಕ್ ಸಿಗ್ತಾ ಇಲ್ಲ, ಹಂಗ್ ಮಾಡ್ತೀವಿ. ಅದೇ ನಾವು ಗಿಡದಿಂದ 4-5 ಅಂತರಕ್ಕೆ ಬಂದ್ರೆ, ಅಂದ್ರೆ ಗರಿಗಳು ಹೆಂಗೆ 5-6 ಹೊರಗೆ ಬಂದಿರ್ತಾವ, ಅದೇ ರೀತಿ ನಾವು 5-6 ಹೊರಗೆ ಬಂದ್ರೆ ನಮ್ಗೆ ಅಲ್ಲಿ ಸಣ್ಣ ಸಣ್ಣ ಬೇರ್ಗಳು ಇರ್ತವೆ, ಹುಲ್ಬೇರು ಸಣ್ಣ ಬೇರ್ಗಳು ಇರ್ತಾವಲ್ಲ, ಆ ಬೇರ್ಗಳೇ ನಮ್ಗೆ ನೀರು ಮತ್ತೆ ಗೊಬ್ಬರವನ್ನ ಮಣ್ಣಿಂದ ಎಳೆತಕ್ಕಂಥದ್ದು. ಹಾಗಾಗಿ ನಾವು ಅಲ್ಲಿ ಕೊಟ್ಟಾಗ ಅದು ಜಾಸ್ತಿ ಚೆನ್ನಾಗಿ ಗಿಡಗಳಿಗೆ ದೊರಕುತ್ತದೆ. ಹಂಗಾಗಿ 3-7 ವರ್ಷದಲ್ಲಿ 5 ಅಂತರದಲ್ಲಿ ಕೊಡಬೇಕು. ಮತ್ತೆ 7 ವರ್ಷ ದಾಟಿದ ನಂತರ, ಯಾಕಂದ್ರೆ ಅವಾಗ ಇನ್ನೂ ಮರಗಳು ಇನ್ನೂ ದೊಡ್ಡದಾಗ್ತಾ ಹೋಗ್ತವೆ, ಹೆಚ್ಚು ಕಮ್ಮಿ 8-10 ಹೊರಗಡೆ ಬರಬೇಕಾಗ್ತಾ ಹೋಗ್ತೇವೆ ನಾವು. ಯಾಕಂದ್ರೆ ನಮ್ದು ಬೆರಿಗಳು ಎಷ್ಟು ದೊಡ್ಡವಿರ್ತವೆ, ಅಲ್ಲಿವರೆಗೆ ಕೆಳಗಡೆ ಬೇರು ಕೂಡ ಬೆಳೆದಿರ್ತವೆ. ಅದೇ ಕಾರಣಕ್ಕೋಸ್ಕರ ನಾವು ಉಳುಮೆ ಮಾಡಬೇಕಾದ್ರೆ ಮರದಿಂದ ಕನಿಷ್ಠ ಪಕ್ಷ 8-10 ಬಿಟ್ಟು ಉಳುಮೆ ಮಾಡಿ ಅಂತ ನಾವು ಹೇಳೋದು. ಯಾವ್ದಾದ್ರು ಬೇರೆ ಬೆಳೆ ಮಾಡೋಕ್ಕಾಗಿರ್ಬೋದು, ಒಂದೊಂದ್ಸಲಿ ನಮ್ದು ಬೇರೆ ಬೇರೆ ಬೆಳೆಗಳು ಮಾಡೋ ಪರಿಸ್ಥಿತಿ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಬುಡದ ತನಕ ಉಳುಮೆ ಮಾಡಿಸ್ಬಿಡ್ತಾರೆ. ಅವಾಗ ಎಷ್ಟೋ ಸಲ ಬೇರ್ ಕಟ್ ಆಗ್ತವೆ, ಕಟ್ ಆಗುತ್ತೆ, ಬುಡಕ್ಕೂ ಗಾಯ ಆಗುತ್ತೆ. ಕರೆಕ್ಟ್. ಅದೇನಾಗುತ್ತೆ ಅಂತಂದ್ರೆ, ನಾವು ಬೇರ್ನ ಕಟ್ ಮಾಡೋದು ಮತ್ತೆ ಗೊಬ್ಬರ ಕೊಡೋದು, ನಾಲ್ಗೆ ಕಟ್ ಮಾಡಿ ಊಟ ಕೊಟ್ಟಂಗಾಗುತ್ತೆ. ನಮ್ಗೆ ನಾಲ್ಗೆ ಕಟ್ ಮಾಡಿ ಊಟ ಕೊಟ್ರೆ ನಾವ್ ಹೆಂಗ್ ಬೇಡ ಅಂತೀವಿ, ಅದೇ ರೀತಿ ಗಿಡಗಳಿಗೂ ಕೂಡ ತಗೊಳಕ್ ಸಾಧ್ಯ ಆಗುತ್ತೆ. ಕಟ್ ಮಾಡೋದು ಹೋಗ್ಲಾಗಿ ಒಂದ್ ಸಣ್ಣ ಗುಳ್ಳೆ ಆದ್ರೂ ಕೂಡ ಊಟ ಮಾಡಕ್ಕಾಗ ಊಟ ಮಾಡಕ್ ನಾವು ಕಷ್ಟ ಪಡ್ತೀವಿ. ಆದ್ರೆ ನಾವು ಮರಗಳು ಮಾತಾಡೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಅದನ್ನ ತೀವ್ರ ತರವಾಗಿ ಉಳುಮೆ ಮಾಡ್ತಾ ಇದೀವಿ. ಮಧ್ಯದಲ್ಲಿ ಅಂತರ್ಬೆಳೆ ಮಾಡ್ಬೇಕು, ಅಂತರ್ಬೆಳೆ ಮಾಡೋದ್ ತಪ್ಪಲ್ಲ. ಆದ್ರೆ ನಾವು ಕನಿಷ್ಠ ಏನು ತೆಂಗಿನ ಮರ ಇದೆ ಅದು ನಮ್ ಪ್ರಧಾನ ಬೆಳೆ, ಹಾಗಾಗಿ ಆ ಬೆಳೆಯಿಂದ ಕನಿಷ್ಠ 8-10 ಅಂತರವನ್ನ ನಾವು ಬಿಡ್ಲೇಬೇಕು. ಅದ್ರ ನಂತರ ನಾವು ಉಳುಮೆ ಮಾಡಬೇಕು. ಮತ್ತೆ ಇನ್ ಕೇಸ್ ಮಾಡೋದಾದ್ರಿದಲ್ಲಿ ಮೇಲೆ ರೋಟೋವೇಟರ್ ಅಷ್ಟೇ ತೆಳುವಾದ ಉಳುಮೆ ಮಾಡಬೇಕು. ಗೊಬ್ಬರ ಏನಾರ ಹಾಕಿ, ಈಗ ಕೊಟ್ಟಿಗೆ ಗೊಬ್ಬರ ಹಾಕಿದವ್ರು ಏನ್ ಹೇಳ್ತಾರೆ ಅಂದ್ರೆ ಪಾತಿ ಮಾಡಕ್ಕೆ ಲೇಬರ್ ಸಿಗೋದಿಲ್ಲ ಅಂತ ಅಂದಾಗ ರೋಟೋವೇಟರ್ ಮಾಡಬಹುದಾ ಅಂತ ಪ್ರಶ್ನೆಗಳನ್ನ ಕೇಳ್ತಾರೆ. ಮಾಡಬಹುದು, ರೋಟೋವೇಟರ್ ಅಲ್ಲಿ ಜಸ್ಟ್ ಮೇಲೆ ಮಾಡೋದ್ರಿಂದ ಮಾಡಬಹುದು. ಮತ್ತೆ ಟ್ರಾಕ್ಟರ್ ಗಳಲ್ಲಿ ತುಂಬಾ ದೊಡ್ಡ ಹೆಚ್ ಪಿ ಟ್ರಾಕ್ಟರ್ ಗಳನ್ನ ಬಳಕೆ ಮಾಡಬಾರ್ದು ಅಂತ ನಾನು ಶಿಫಾರಸ್ ಮಾಡ್ತೀನಿ. ಯಾಕೆ ಅಂತ ಅಂದ್ರೆ ಜಾಸ್ತಿ ಬರುವ ಟ್ರಾಕ್ಟರ್ಗಳು ಓಡಾಡದಷ್ಟು ಮಣ್ಣನ್ನ ಗಚ್ಚ ಮಾಡ್ತವೆ. ಒಂದ್ ಕಡೆ ಉಳುಮೆನು ಮಾಡ್ತಿರ್ತವೆ, ಇನ್ನೊಂದ್ ಕಡೆ ಭಾರ ಓಡಾಡ್ತಾ ಇರೋದ್ರಿಂದ ಮಣ್ಣು ಗಚ್ಚಾಗುತ್ತೆ. ಈಗ ನಮ್ ಎರೆಹುಳುಗಳು ಮತ್ತೆ ನಮ್ ಜೀವಿಗಳು ಮಣ್ಣಲ್ಲಿ ಇರ್ತಕ್ಕಂಥ ಅದ್ರ ಕೆಲಸ ಏನು ಅಂತ ಅಂದ್ರೆ ಮಣ್ಣನ್ನ ಸಡಿಲಗೊಳಿಸೋದು. ಈಗ ನಿಮ್ಗೆ ಎರೆಹುಳು ಎಷ್ಟು ಓಡಾಡುತ್ತೆ ಅಷ್ಟು ಮಣ್ಣನ್ನ ಸಡಿಲಗೊಳಿಸ್ತಾ ಹೋಗುತ್ತೆ. ಅದೆಲ್ಲ ಅಷ್ಟು ಕಷ್ಟಪಟ್ಟಿರ್ಬೇಕಾದ್ರೆ ನಾವು ಒಂದು ಟ್ರಾಕ್ಟರ್ ತಂದ್ಬಿಟ್ಟು ಅದನ್ನೆಲ್ಲ ಗಚ್ ಮಾಡಿಬಿಟ್ರೆ ಬೇರು ಕೂಡ ಉಸಿರುಗಟ್ಟಂಗಾಗ್ತವೆ, ಅವಾಗ ಬೇರು ಕೊಳೆಯೋದು ಕಪ್ಪಾಗೋದು ಶುರು ಆಗುತ್ತೆ. ಹಾಗಾಗಿ ಮಣ್ಣನ್ನ ಉಳುಮೆ ಮಾಡೋಕ್ಕೆ ಸ್ವಲ್ಪ ಭಾರ ಕಡಿಮೆ ಇರತಕ್ಕಂಥ 20 HP ಒಳಗಿನ ಟ್ರಾಕ್ಟರ್ ಗಳನ್ನ ಬಳಕೆ ಮಾಡೋದು ಒಳ್ಳೇದು. ಕೊಟ್ಟಿಗೆ ಗೊಬ್ಬರನ ಹಾಕ್ಬಿಟ್ಟು ಸಣ್ಣದಾಗಿ ಟಿಲ್ಲರ್ ಅಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೇದು, ಇಲ್ಲ ರೋಟೋವೇಟರ್ ಚಿಕ್ಕ ಟ್ರಾಕ್ಟರ್ ಗಳಲ್ಲಿ ಮಾಡಬಹುದು. ಹೀಗೆ ಈ ಗೊಬ್ಬರ ಕೊಡೋ ಅಂತದ್ದು ಅಷ್ಟೇ ಮುಖ್ಯ ಅಲ್ಲ, ನಾವು ಎಷ್ಟು ಅಂತರದಲ್ಲಿ ಕೊಡಬೇಕು ಅನ್ನೋದು ಕೂಡ ಬಹಳ ಮುಖ್ಯ. ಹೌದು, ಸರಿಯಾದ ಅಂತರ, ನೀವ್ ಹೇಳದಂತ ಅಂತರವನ್ನ ಪಾಲನೆ ಮಾಡಿ ಗರಿಗಳು ಎಲ್ಲಿವರೆಗೂ ಬಂದಿರುತ್ತೋ ಆ ಒಂದು ಅಂತರದಲ್ಲಿ ಕೊಡೋದ್ರಿಂದ ಅದು ಚೆನ್ನಾಗಿ ಯುಟಿಲೈಸ್ ಆಗುತ್ತೆ. ಇಲ್ಲ ಅಂತ ಅಂದ್ರೆ ಸುಮ್ಮನೆ ಆವಿಯಾಗಿ ಹೋಗ್ತಕ್ಕಂಥದ್ದು ಅಥವಾ ಕೊಚ್ಕೊಂಡು ಹೋಗ್ತಕ್ಕಂಥದ್ದು ಈ ತರದ್ದಾಗುತ್ತೆ, ನಾವು ಖರ್ಚು ಮಾಡಿ ಗೊಬ್ಬರ ಹಾಕಿದ್ದು ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಾಗಿ ಸೂಕ್ತವಾದಂಥ ಅಂತರದಲ್ಲಿ ಈ ಒಂದು ಸಂದರ್ಭದಲ್ಲಿ ಈ ಪೋಷಕಾಂಶಗಳನ್ನು ನೀಡಬೇಕು. ಇನ್ನು 7 ವರ್ಷದ ನಂತರ ಹೊಂಬಳೆ ಉದರ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅಥವಾ ದಸಿ ನೂಕದು ಅಂತ ಹೇಳಿ ಕೆಲವು ಕಡೆ ಕರೀತಾರೆ. ಇದು ಬಹಳ ಮುಖ್ಯವಾದಂತಹ ಒಂದು ಹಂತ. ಈಗ ನಮ್ಮ ಫಸಲು ಪ್ರಾರಂಭ ಆಗ್ತಕ್ಕಂಥದ್ದೇ ಆ ಒಂದು ಸಾಮಾನ್ಯವಾಗಿ 7 ವರ್ಷದಿಂದ ಅಂತ ಹೇಳ್ಬೋದು. ಈಗ ಇಷ್ಟು ದಿವಸ ಗಿಡದ ಬೆಳವಣಿಗೆ ಆಗಿರುತ್ತೆ, ಇನ್ಮೇಲೆ ಬೆಳವಣಿಗೆಯ ಜೊತೆಗೆ ಅದು ಫಸಲನ್ನು ಕೊಡಕ್ಕೆ ಪ್ರಾರಂಭ ಮಾಡುತ್ತೆ. ಈಗ ನಾವು ಬೇರೆ ತರಹದ ಒಂದು ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ, ಇನ್ನು ಹೆಚ್ಚಾಗಿ ಮಾಡಬೇಕಾಗುತ್ತೆ. ಇಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡಿ ಸರ್. ಇವಾಗ ನಾವು ಪೋಷಕಾಂಶಗಳನ್ನ ಸಂಪೂರ್ಣ ಪ್ರಮಾಣದಲ್ಲಿ ನೀಡೋ ಸಮಯ ಬಂತು. ಈಗ ನೀವು 7ನೇ ವರ್ಷ ಅಂತ ಅಂದ್ರೆ ಅಲ್ಲಿಂದ ನಮ್ಗೆ ಫಸಲು ಕಚ್ಚತಕ್ಕಂತಹ ವರ್ಷ. ಹಾಗಾಗಿ ಈಗ ನಾವು ಕೊಟ್ಟಿಗೆ ಗೊಬ್ಬರನ ಒಂದು 50 KGಗಿಂತ ಅಧಿಕವಾಗಿ ಕೊಟ್ರೆ, ಕನಿಷ್ಠ ಪಕ್ಷ 50 KG, 50-70 KG ವರೆಗೂ ಕೂಡ ಕೊಡಬಹುದಾಗಿರ್ತದೆ. ನಂತರ ಅದ್ರ ಜೊತೆಗೆ ಬೇವಿನ ಹಿಂಡಿ 5 KG ಮರಕ್ಕೆ. ಅದು ಬೇವಿನ ಹಿಂಡಿ ಕೆಲವು ಸತಿ ಸಿಗದೇ ಇದ್ರೆ ಬೇವಿನ ಹಿಂಡಿ, ಹರ್ಲ್ ಹಿಂಡಿ ಮತ್ತೆ ಹೊಂಗೆ ಹಿಂಡಿ ಇದ್ರ ಮಿಶ್ರಣ ಕೂಡ ಕೊಡಬಹುದು, ಅದು ಕೂಡ ಸಹಕಾರಿ ಆಗ್ತದೆ. ಒಟ್ಟಿನಲ್ಲಿ ಹಿಂಡಿಗಳು ಒಂದು 5 KG, ಅದ್ರ ಜೊತೆಗೆ ಸಾರಜನಕ, ರಂಜಕ, ಪೊಟ್ಯಾಶ್ ಏನಿದೆ, ಯೂರಿಯಾ 1 KG, SSP ಅಥವಾ ರಾಕ್ ಫಾಸ್ಫೇಟ್ 1 KG, ಮತ್ತೆ ಮ್ಯೂರೇಟ್ ಆಫ್ ಪೊಟ್ಯಾಶ್ MOP 2 KG. ಇಷ್ಟನ್ನ ಒಂದು ವರ್ಷಕ್ಕೆ ನೀಡಬೇಕಾಗುತ್ತೆ. ಇದನ್ನ 2 ಅಥವಾ 3 ಸ್ಪಿಟ್ ಗಳಲ್ಲಿ ನಾನು ಆಗ್ಲೇ ಹೇಳದಂಗೆ ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಜಿಂಕ್ ಮತ್ತೆ ಬೋರಾಕ್ಸ್, ಅದನ್ನ ಒಂದು 50-50 ಗ್ರಾಮ್ ಒಂದು ಮರಕ್ಕೆ, 50 ಗ್ರಾಮ್ ಜಿಂಕ್, 50 ಗ್ರಾಮ್ ಬೋರಾಕ್ಸ್ ವರ್ಷಕ್ಕೆ ಒಂದ್ಸರಿ ಅದನ್ನ ಕೊಡ್ಲೇಬೇಕಾಗುತ್ತೆ. ಇನ್ ಕೇಸ್ ನಾವು ಜಿಂಕ್ ಬೋರಾಕ್ಸ್ ಗಿಂತ ಇನ್ನೂ ಎಲ್ಲಾ ಸೂಕ್ಷ್ಮ ಪೋಷಕಾಂಶಗಳು ಒದಗಿಸ್ತೀವಿ ಅಂತಂದ್ರೆ ಸೂಕ್ಷ್ಮ ಪೋಷಕಾಂಶಗಳನ್ನ ಮಿಕ್ಸ್ಚರ್ ಇರ್ತಕ್ಕಂಥದ್ದೇ ಬರ್ತದೆ. ಅದು ಜಿಂಕ್, ಬೋರಾಕ್ಸ್, ಐರನ್, ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ, ಈ ಒಂದು 5 ಪೋಷಕಾಂಶಗಳು ಇರತಕ್ಕಂತ ಮೈಕ್ರೋ ನ್ಯೂಟ್ರಿಯಂಟ್ ಮಿಕ್ಸ್ಚರ್ ಅಂತ ಬರುತ್ತೆ, ಸಾಯಿಲ್ ಗ್ರೇಡ್. ಅದನ್ನ ತಂದ್ಬಿಟ್ಟು ನೀವು ಒಂದು ಗಿಡಕ್ಕೆ ಒಂದು 100-200 ಗ್ರಾಮ್ ವರೆಗೂ ಕೂಡ ಕೊಡಬಹುದು. ಇಷ್ಟನ್ನ ನೀವು ವರ್ಷದಲ್ಲಿ 2-3 ಭಾಗದಲ್ಲಿ ಕೊಟ್ರೆ ಸಾಕಾಗ್ತದೆ. ಅದ್ರ ಜೊತೆಗೆ ಬೇಸಿಗೆಗಾಲದಲ್ಲಿ ಹುರುಳಿ ಹಾಕ್ತಕ್ಕಂಥದ್ದು ಮತ್ತೆ ಹಸಿರೆಲೆ ಗೊಬ್ಬರ ಹೇಳಿದಂಗೆ ಹಾಕ್ತಕ್ಕಂಥದ್ದು. ಅದ್ರ ಜೊತೆಗೆ ಇನ್ನೊಂದೇನ್ ಮಾಡಬಹುದು ಅಂದ್ರೆ ಸರ್, ನಮ್ಮ ತೆಂಗಿನ ಮೊಟ್ಟೆಗಳೇನ ಇರ್ತಾವಲ್ಲ, ಅಂದ್ರೆ ಕಾಯಿ ಮೊಟ್ಟೆಗಳು ಇರ್ತಾವಲ್ಲ ಕಾಯಿ ಹಿಡಿದಿದ್ದು, ಆ ಕಾಯಿ ಮೊಟ್ಟೆಗಳನ್ನ ಉಲ್ಟ ಪೂರ್ತಿ ನಾವೇನ್ ಪಾತಿ ಮಾಡ್ತೀವಿ ಆ ಪಾತಿಲಿ ಸುತ್ತ ಹಾಕೋದ್ರಿಂದ ನಮ್ಗೆ ಅದು ಕೂಡ ಗೊಬ್ಬರವಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ ಕಾಲಕ್ರಮೇಣ 3-4 ವರ್ಷದಲ್ಲಿ. ಮತ್ತೆ ಅಲ್ಲಿವರೆಗೆ ನಿಮ್ಗೆ ಏನ್ ನೀರ್ ಕೊಡ್ತಿರಲ್ಲ ಅದು ಆವಿಯಾಗಕ್ ಬಿಡೋದಿಲ್ಲ, ನಿಮ್ಮ ರೂಟ್ ಝೋನ್ ಅನ್ನ ತಂಪಾಗಿಟ್ಕೋತದೆ, ನೀರು ಆವಿಯಾಗೋದಿಲ್ಲ, ತಂಪಾಗಿಟ್ಕೋತದೆ, ಮತ್ತೆ ಮಣ್ಣು ಗಚ್ಚಾಗೋದಿಲ್ಲ, ಆ ರೀತಿ ಆಗುತ್ತೆ. ಆ ರೀತಿ ನೀವು ಮಾಡೋದ್ರಿಂದ ಬಹಳಷ್ಟು ನಿಮ್ ತೋಟದಲ್ಲಿ ಕಳೆನೂ ಕೂಡ ಅವಾಯ್ಡ್ ಆಗುತ್ತೆ, ನೀರು ಕೂಡ ಸಂರಕ್ಷಣೆ ಆಗುತ್ತೆ, ಗೊಬ್ಬರನೂ ಕೂಡ ಸಿಕ್ತಂಗಾಗ. ಈಗ ಉಲ್ಟಾ ಅಂತ ಹೇಳಿದ್ರೆ ನಾರ್ ಇರುತ್ತಲ್ಲ ಒಳಗಡೆ, ಅದು ಮೇಲ್ಗಡೆಗೆ ಬರಬೇಕು ಅಥವಾ ನೈಸ್ ಆಗಿರೋ ಭಾಗ ನೈಸ್ ಮೇಲ್ ಕಾಣಿಸ್ಬೇಕು, ನೈಸ್ ಮೇಲ್ ಕಾಣಿಸ್ಬೇಕು, ಕೆಳಗಡೆ ಏನು ನಾರ್ ಇರ್ತದಲ್ಲ ದಬಾಕ್ತಂಗ್ ಮಾಡ್ಬೇಕು, ಅದು ಮಣ್ಣಿಗೆ ಹೋಗ್ಬೇಕು. ಅವಾಗ ಮಣ್ಣಿಗೆ ಹೋದಾಗ ನಾರು ಕರೆಕ್ಟ್ ಆಗಿ ಬರುತ್ತೆ, ಕಾಲಕ್ರಮೇಣ ಕರೆಕ್ಟ್ ಆಗಿ ಬರುತ್ತೆ. 4 ವರ್ಷ ಬೇಕಾಗುತ್ತೆ, ಮತ್ತೊಂದ್ 4 ವರ್ಷ ಆದ್ಮೇಲೆ ಮತ್ತೊಂದ್ಸಲಿ ಹಾಕ್ಬೋದು. ಹೆಂಗಿದ್ರು ತೆಂಗಿನಕಾಯಿ ಎಡದೇ ಹಿಡಿತೀವಿ, ಮೊಟ್ಟೆಗಳು ಸಿಗ್ತವೆ, ಅವನ್ನ ಉಲ್ಟಾ ಹಾಕೋದ್ರಿಂದ ನಿಮ್ಗೆ ಬಹಳಷ್ಟು ಉಪಯೋಗ ಇದೆ. ಈ ಪೋಷಕಾಂಶಗಳ ನಿರ್ವಹಣೆಯ ಜೊತೆಗೆ ಅದಕ್ಕೆ ಪೂರಕವಾಗಿ ಏನ್ ಮಾಡ್ತಾರೆ, ಈ ಕೆರೆಗೋಡನ್ನ ಹೇರ್ಕೊಳ್ಳೋಂಥದ್ದು, ಮಣ್ಣನ್ನು ಹೇರ್ಕೊಳ್ಳೋಂಥದ್ದು, ಈ ತರದ ಒಂದು ಪ್ರತೀತಿ ಇದ್ದೇ ಇದೆ ನಮ್ಮಲ್ಲಿ. ಈ ಕೆರೆಗೋಡು ಮತ್ತೆ ಮಣ್ಣನ್ನ ತೆಂಗಿನ ತೋಟಗಳಿಗೆ ಹೇರ್ಕೊಳ್ಳೋಂಥ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ಎಷ್ಟರ ಮಟ್ಟಿಗೆ ನಾವು ಕೆರೆಗೋಡನ್ನ ಹಾಕಬೇಕು? ಸರ್, ಕೆರೆಗೋಡು ನನ್ನನ್ನು ಕೇಳಿದ್ರೆ ಹಾಕ್ತಕ್ಕಂಥ ಅವಶ್ಯಕತೆನೇ ಇಲ್ಲ ತೆಂಗಿನ ತೋಟಕ್ಕೆ. ಎಲ್ಲಾದರೂ ಸಂಪೂರ್ಣವಾಗಿ ಮರಳು ಮಿಶ್ರಿತ ಮಣ್ಣು, ಅಂದ್ರೆ ಮಣ್ಣಲ್ಲಿ ನೀರು ಬಿಟ್ರೆ ಒಂದ್ ದಿವಸಕ್ಕೆ ನೀರು ಇಳಿದೋಗುತ್ತೆ, ಬಸ್ತೋಗುತ್ತೆ, ಅಲ್ಲಿ ನೀರೇ ನಿಲ್ತಾ ಇಲ್ವಲ್ಲ, ಎಷ್ಟು ಅಂತ ನೀರು ಕೊಡೋದು ಅನ್ನೋ ಅಂತ ಪರಿಸ್ಥಿತಿಲಿ ಏನಾದ್ರೂ ತೋಟಕ್ಕೆ ಒಂದ್ 3-4 ಟ್ರಾಕ್ಟರ್ ಬೇಕಾಗ್ಬಹುದು. ನಮ್ ರೈತರು ಸಾಧಾರಣ ಒಳ್ಳೆ ನೀರು ನಿಲ್ತಕ್ಕಂತ ಪ್ರದೇಶದಲ್ಲಿ ಒಳ್ಳೆ ಕೆಂಪು ಮರಳು ಮಿಶ್ರಿತ ಮಣ್ಣು ಇರ್ತಕ್ಕಂಥವ್ರು ಕೂಡ ಏನ್ ಮಾಡ್ತಾರೆ, 50 ಟ್ರಾಕ್ಟರ್, 25 ಟ್ರಾಕ್ಟರ್, 60 ಟ್ರಾಕ್ಟರ್, ಈ ತರ ಆ ಟ್ರಾಕ್ಟರ್ಗಳಿಗೆ ಲೆಕ್ಕನೇ ಇಲ್ಲ, ಅಷ್ಟು ಮಟ್ಟದ ಹೊಡಿಸ್ತಾರೆ. ಏನ್ ಮಾಡ್ತಾರೆ, 2-3 ಇಷ್ಟು ಮಣ್ಣನ್ನ ಸಾಧಾರಣ ಮಣ್ಣಕ್ಕಿಂತ 3 ಎತ್ತರದವರೆಗೆ ಗೋಡನ್ನೆಲ್ಲ ಹೊಡೆಸುವಂತಹ ಅಭ್ಯಾಸಗಳನ್ನ ಇಟ್ಕೊಂಡಿದ್ದಾರೆ. ಅದೇನಾಗುತ್ತೆ ನೀವು ಗಮನಿಸಿ ಸರ್, ಕೆರೆಗೋಡು ಮಣ್ಣಿಂದು ಗುಣಲಕ್ಷಣ ಏನು ಅಂತ ಅಂದ್ರೆ, ನಿಮಗೆ ಮಡಕೆ ಮಾಡ್ತಕ್ಕಂಥ ಮಣ್ಣದು ಜಿಗ್ಟು ಮಣ್ಣು. ಆ ಮಡಕೆ ಮಾಡಕ್ ನಾವು ಏನ್ ತರ್ತೀವಲ್ಲ, ಸೇಮ್ ಇದೇ ಮಣ್ಣನ್ನ ತಂದು ಕುಂಬಾರರು ಮಡಕೆಗೆ ಬಳಸೋದು. ಮೇನ್ ನೀವ್ ಹೇಳ್ದಂಗೆ ಅದ್ರದ್ದು ಗುಣಲಕ್ಷಣನೇ ಜಿಗ್ಟು. ಜಿಗ್ಟಿಗೋಸ್ಕರ ಅದನ್ನ ಮಡಕೆ ಬಳಕೆಯಲ್ಲಿ ಯೂಸ್ ಮಾಡ್ತಾರೆ. ಕೈ ಕಾಲ್ ಗಂಟ್ಕೊಂಡ್ಬಿಟ್ರೆ ಬಿಡದೇ ಇಲ್ಲ, ಅದು ಬಿಡದೇ ಇಲ್ಲ, ನೀರಾಕ್ ತೊಳಿಬೇಕು, ಅಷ್ಟು ಅಂಟುತ್ತೆ. ನಾವು ಅದನ್ನ ತಂದು ನಾವು ಹಾಕೋದು ಸೇಮ್ ನೀವು ಸಿಮೆಂಟ್ ಹಾಕಿ ಕಾಂಕ್ರೀಟ್ ಪ್ಯಾಕ್ ಮಾಡಿದ ಲೆಕ್ಕ ಅದು. ಅದೇನಾಗುತ್ತೆ, ನಮ್ಮ ಮಣ್ಣಿನ ಮೇಲೆ ಕೂರುತ್ತೆ ಅದು. ಮಳೆ ಬಿದ್ದಾಗ ಮತ್ತೆ ನಾವು ಓಡಾಟ ಮಾಡ್ತಾ ಟ್ರಾಕ್ಟರ್ಗಳು ಉಳುಮೆ ಈ ತರ ಓಡಾಟದ ಸಮಯದಲ್ಲೆಲ್ಲ ಇನ್ನೂ ಗಚ್ಚು ಮಾಡ್ತಾ ಹೋಗುತ್ತೆ. ಅದು ಮೇಲೆ ಬಿದ್ದಂತ ನೀರಿರ್ಬೋದು ಸಡನ್ ಆಗಿ ಬಿಡೋದಿಲ್ಲ, ಅದು ಹಿಡಿದಿಡುತ್ತೆ, ಮತ್ತೆ ಗಾಳಿನ ಆಡಕ್ಕೆ ಅವಕಾಶನೇ ಕೊಡೋದಿಲ್ಲ. ಪೂರ್ತಿ ಜಿಗಟಿರೋದ್ರಿಂದ ಗಾಳಿ ಆಡದೇ ಇಲ್ಲ. ಅವಾಗ ಏನಾಗುತ್ತೆ, ನಮ್ಮ ಬೇರ್ಗಳು ಕೊಳಿತವೆ. ಬೇರ್ಗಳು ಕೊಳತ್ ತಕ್ಷಣನೇ ನಮ್ಮ ಗರಿ ಜೋತ್ ಬೀಳ್ತವೆ. ಏನೋ ಸಮಸ್ಯೆ ಇದೆ, ಏನೋ ಸಮಸ್ಯೆ ಇದೆ, ಹಾಗೆ ಹೀಗೆ ನಾವು ಗೋಡ ಹಾಕಿದೀವಿ, ಒಳ್ಳೆ ಗೊಬ್ಬರ ಕೊಟ್ಟಿದೀವಿ, ಎಲ್ಲ ಪೋಷಕಾಂಶ ನಿರ್ವಹಣೆ ಮಾಡಿದೀವಿ, ಆದ್ರೂ ಹೀಗೆ ಆಗ್ತಿದೆ ಅಂತಿರ್ತಾರೆ. ಮೇಯ್ನ್ ನಾವು ಎಲ್ಲಿ ತಪ್ಪು ಮಾಡ್ತಿದೀವಿ ಅಂದ್ರೆ, ಇದು ಪೋಷಕಾಂಶ ಪರಿಗಣಿಸ್ತಾ ಇರೋದೇ ಮೊದಲನೇ ತಪ್ಪು. ಕೆರೆಗೋಡು ಅವಶ್ಯಕತೆ ಇಲ್ಲ, ಕೆರೆಗೋಡು ಕೊಡ್ಲೇಬೇಕು ಅಂತ ಇದ್ರೆ ನಾವು ಮುಂದಿನ ವರ್ಷ ಕೊಡ್ತೀವಿ ಅಂದ್ರೆ ಈ ವರ್ಷನೇ ಕೆರೆಗೋಡು ಹೊಡಿಸ್ಬೇಕು. ಜಸ್ಟ್ 1 3-4 ಟ್ರಾಕ್ಟರ್ ಅದನ್ನ ಹೊಡಿಸಿ ಒಂದ್ ಕಡೆ ಹಾಕಿ ಸ್ಟೋರ್ ಮಾಡಿ ಇಟ್ಬಿಡ್ಬೇಕು. ಅದು ಹುಡಿ ಹುಡಿ ಆಗಿರ್ಬೇಕು, ಯಾವತ್ತು ಜಿಗ್ಟಾಗಿರ್ಬಾರ್ದು. ನಾವು ಹಾಕ್ಸಿ ಅದು ಬಿಸಿಲಲ್ಲಿ ಒಣಗಕ್ ಬಿಟ್ಟಾಗ ಅದು ಆಟೋಮೆಟಿಕಲಿ ಹುಡಿ ಹುಡಿ ಆಗುತ್ತೆ. ಮತ್ತೆ ಅದನ್ನ ಡೈರೆಕ್ಟ್ ಆಗಿ ಕೊಡಂಗಿಲ್ಲ, ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ಸಿರ್ತೀವಲ್ಲ, ಕೊಟ್ಟಿಗೆ ಗೊಬ್ಬರ ಒಂದು ಮಂಕರಿಲಿ ಮುಕ್ಕಾಲ್ ಭಾಗ ಹಾಕೊಂಡ್ರೆ ಕಾಲ್ ಭಾಗ ಇದು. ಈ ತರ ಮಿಕ್ಸ್ ಮಾಡ್ದಂಗೆ ಈಗ ನಾವು ಅಕ್ಕಪಕ್ಕದಲ್ಲೇ ಗೊಬ್ಬರ ಮತ್ತೆ ಇದು ಹಾಕೊಂಡ್ರೆ ಒಂದು 4 ಗುದ್ಲಿ ಇದು ಹಾಕೊಂಡ್ರೆ ಒಂದ್ ಗುದ್ಲಿ ಇದು ಹಾಕೊಳ್ಳೋದು. ಆ ರೀತಿ ಮಿಕ್ಸ್ ಮಾಡ್ಕೊಂಡು ನಾವು ಸುತ್ತ ಪಾತಿ ಕೊಡ್ತಾ ಬರಬೇಕು. ಅವಾಗ ಅದು ಕರೆಕ್ಟ್ ಆಗಿ ನಮ್ಮ ಮಣ್ಣಲ್ಲಿ ನೀರಿನ ಸಂರಕ್ಷಣೆಗೆ, ನೀರನ್ನ ಹಿಡಿದಿಡಕ್ಕೆ, ನಮ್ಮ ಮಣ್ಣನ್ನೇ ಸ್ವಲ್ಪ ಮರಳು ಮಿಶ್ರಿತ ಮಣ್ಣು ಜಾಸ್ತಿ ಇದ್ದಾಗ ನೀರು ಹಿಡಿಯೋಕ್ಕೆ ಹೆಲ್ಪ್ ಮಾಡುತ್ತೆ, ಸ್ವಲ್ಪ ಪೋಷಕಾಂಶವಾಗೂ ಕೆಲಸ ಮಾಡುತ್ತೆ. ಇಲ್ಲ ಅಂದ್ರೆ ಎಷ್ಟೋ ಜನ ರೈತರು ಈ ರೀತಿ ಮಾಡಿ ತೋಟಗಳ ಹಾಳಾಗ ಸಂದರ್ಭ ಬಂದು ಮತ್ತೆ ಮಿನಿ ಹಿಟಾಚಿಗಳನ್ನು ಕರೆಸಿ ಇಡೀ ಹಾಕ್ಸಿದ ಮಣ್ಣನ್ನ ಗೋಡನ್ನ ತೆಗೆಸಿರೋ ನಿದರ್ಶನಗಳಿದಾವೆ. ಹಂಗಾಗಿ ದಯವಿಟ್ಟು ಯಾರೋ ರೈತರು ಕೂಡ ಈ ತಪ್ಪನ್ನ ಮಾಡ್ಕೊಳಕ್ ಹೋಗ್ಬಾರ್ದು. ಗೋಡು ನಮ್ಮ ತೋಟಗಳಿಗೆ ಅವಶ್ಯಕತೆನೆ ಇಲ್ಲ. ಮತ್ತೆ ಕೆಲವರು ಒಳ್ಳೆ ಮಣ್ಣಿರುತ್ತೆ, ಸ್ವಲ್ಪ ಹಳ್ಳ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಮಣ್ಣು ಮೇಲೆ ಎತ್ತರ ಮಾಡ್ಕೊಳಕ್ಕೋಸ್ಕರ 6-8 ಈ ಮಣ್ಣನ್ನ ಹಾಕ್ಸ್ತಾರೆ. ಅಂದ್ರೆ ಇಡೀ ತೆಂಗು ಈ ಗೋಡ ಮೇಲೆ ನಿಲ್ಬೇಕು, ಅವ್ರ ಕೆಳಗಡೆ ಇದ್ದಿದ್ ಮಣ್ಣು ಸಂಪೂರ್ಣವಾಗಿ ವೇಸ್ಟ್ ಆಯ್ತು ಅಂತ ಪರಿಸ್ಥಿತಿ ಕೂಡ ಮಾಡ್ಕೋತಾರೆ. ಹಾಗಾಗಿ ಯಾರು ಕೂಡ ಅಂತ ಸಾಹಸಕ್ಕೆ ಕೈ ಹಾಕ್ಬಾರ್ದು. ಇನ್ನು ನಾನು ಆಗ್ಲೇ ಪ್ರಾರಂಭದಲ್ಲಿ ಹೇಳಿದಾಗೆ ತೆಂಗು ನಮಗೆ ಕಾಯಿನ ರೂಪದಲ್ಲಿ, ಗರಿಗಳ ರೂಪದಲ್ಲಿ, ಕುರಂಬಾಳೆ ರೂಪದಲ್ಲಿ ಕೆಜಿ ಗಟ್ಟಲೆ, ಒಂದೊಂದು ಗಿಡವು ಕೂಡ ವರ್ಷದಲ್ಲಿ ಕ್ವಿಂಟಾಲ್ ಗಟ್ಟಲೆ ನಮಗೆ ಬೇರೆ ಬೇರೆ ತರಹದ ಉತ್ಪನ್ನಗಳನ್ನು ಕೊಡ್ತಾ ಇದೆ. ಆದ್ರೆ ಅದಕ್ಕೆ ಪೂರಕವಾಗಿ ನಾವೇನು ಕೊಡ್ತಾ ಇಲ್ಲ. ಆದ್ರೆ ಅದೇನು ಕೊಡುತ್ತೋ ಗರಿ ಮತ್ತೆ ಕುರಂಬಾಳೆ, ಅದನ್ನೇ ತ್ಯಾಜ್ಯಗಳನ್ನ ನಾವು ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಅದಕ್ಕೆ ಒಳ್ಳೆ ಪೋಷಕಾಂಶಗಳನ್ನ ನಿರ್ವಹಣೆಯನ್ನ ಮಾಡಬಹುದು ಅಂತ ಹೇಳ್ತಾರೆ. ಈ ತೆಂಗಿನ ತ್ಯಾಜ್ಯಗಳನ್ನ ಹೇಗೆ ಸದ್ಬಳಕೆ ಮಾಡುವಂಥದ್ದು? ತೆಂಗಿನಲ್ಲಿ ಏನ್ ನೀವು ತ್ಯಾಜ್ಯಗಳು ಹೇಳಿದ್ರಲ್ಲ ಸರ್, ಅವನ್ನೆಲ್ಲ ನಾವು ಕರೆಕ್ಟ್ ಆಗಿ ಬಳಸಿದ್ರೆ ಅವೆಲ್ಲ ನಮಗೆ ಪೋಷಕಾಂಶಗಳ ಒಂದು ಆಗರ, ಅದು ಪೋಷಕಾಂಶಗಳಿಗೆ ಒಂದು ದಾರಿದೀಪ. ಹೇಗ್ ನಾವು ಮಾಡ್ಕೋಬೇಕು, ನಮ್ಗೆ ಗರಿಗಳನ್ನ ಎಷ್ಟೋ ಕಡೆ ನಾವ್ ಇವತ್ತು ಸುಟ್ಟಾಗ್ತಾ ಇರೋದನ್ನ ನೋಡ್ತಾ ಇದೀವಿ. ಒಂದು ಫ್ರಾಂಟ್ ಚಾಪರ್ ತಗೊಂಡ್ರೆ ನಾವು ಅದನ್ನ ಸಣ್ಣದಾಗಿ ಇವಾಗ ಏನ್ ಒಂದು ಗರಿ ಹಾಕಿದ್ರೆ 2 ಸಂಪೂರ್ಣವಾಗಿ ಪುಡಿ ಮಾಡ್ಕೊಡ್ತೀವಿ ಟ್ರಾಕ್ಟರ್ ಆಪರೇಟೆಡ್ ತಗೊಂಡ್ರೆ. ಇಲ್ಲ ಅಂತಂದ್ರೆ ಚಿಕ್ಕದು ಮ್ಯಾನ್ಯುಯಲ್ ಆಪರೇಟೆಡ್ ಆದ್ರೂ ತಗೊಂಡ್ರೆ ಅದನ್ನ ಒಂದ್ ಜಾಗದಲ್ಲಿ ನೀಟಾಗಿ ಅದನ್ನ ಪುಡಿ ಮಾಡಿ ಒಂದ್ ಕಡೆ ಹಾಕಿ ಅದ್ರ ಮೇಲೆ ಒಂದು ಸಗಣಿ ತಿಳಿನ ಬಿಟ್ಟು ಒಂದ್ 2 ಮಣ್ಣು ಹಾಕಿ ಒಂದ್ 6 ಬಿಟ್ಬಿಟ್ರೆ ನಿಮಗೆ ಫೈನ್ ಕಾಂಪೋಸ್ಟ್ ಗೊಬ್ಬರ ಸರ್. ಅದು ಅದಕ್ಕಿಂತ ಗೊಬ್ಬರ ಮತ್ತಾವುದು ಬೇಕಾಗಿಲ್ಲ. ಗಿಡಕ್ಕೆ ಏನು ನಮ್ಗೆ ಕೊಟ್ಟಿಗೆ ಗೊಬ್ಬರ ಬೇಕಲ್ಲ, 50 ಒಂದ್ ಮರಕ್ಕೆ ಕೊಡ್ಬೇಕಂತ, ಅದರಲ್ಲಿ ನಾವು 25 ಇದ್ರ ಮೂಲಕನೇ ಮಾಡ್ಕೊಂಡ್ಬಿಡ್ಬೋದು. ಇನ್ 25 ನಾವು ಬೇರೆ ಕೊಟ್ಟಿಗೆ ಗೊಬ್ಬರ ಕೊಟ್ರೆ ಸಾಕು. ಹಂಗಾಗಿ ಇದನ್ನ ಯಾವ್ದನ್ನು ವೇಸ್ಟ್ ಮಾಡಬಾರ್ದು. ಇಲ್ಲ ನಮ್ಮ ಹತ್ರ ಚಾಫ್ ಕಟ್ಟರ್ ಆಗಿರ್ಬೋದು, ಈ ಫ್ರಾಂಟ್ ಚಾಫರ್ ಆಗಿರ್ಬೋದು, ಇವಿಲ್ಲ ಅಂತ ಅಂದ್ರೂ ಕೂಡ ಅಟ್ಲೀಸ್ಟ್ ಸಣ್ಣ ಸಣ್ಣದಾಗಿ ಕತ್ತರಿಸ್ಬಿಟ್ಟು 2 ತೆಂಗಿನ ಮರದ ಮಧ್ಯೆ ಒಂದು ಟ್ರೆಂಚ್ ತೆಗೆಸಿ ಆ ಸಣ್ಣ ಕತ್ತರಿಸಿದ ಭಾಗಗಳನ್ನ ಅದರಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಜಸ್ಟ್ ಮಣ್ಣು ಎಳೆದ್ಬಿಟ್ರೆ ಒಂದ್ ವರ್ಷಕ್ಕೆ ಅದು ಪೂರ್ತಿ ಗೊಬ್ಬರ ಆಗಿರುತ್ತೆ. ಮತ್ತೆ ಅದನ್ನೇ ತೆಗೆದ್ಬಿಟ್ಟು ನಾವು ಪಾತಿಗೆ ಮಾಡಿರುವಂತಹ ಗುಣಿಗಳಿಗೆ ಕೊಟ್ಬಿಟ್ರೆ ಅದು ಕೂಡ ಗೊಬ್ಬರ. ಹಂಗಾಗಿ ಯಾವುದೇ ಕಾರಣಕ್ಕೂ ಯಾರು ಕೂಡ ಸುಡಬಾರ್ದು ಅದನ್ನ, ಅದನ್ನ ಗೊಬ್ಬರವಾಗೇ ಬಳಕೆ ಮಾಡ್ಕೋಬೇಕು. ಮತ್ತೆ ಎರೆಹುಳು ಗೊಬ್ಬರ ಮಾಡೋದಾದ್ರೂ ಅಷ್ಟೇ, ಸಣ್ಣ ಸಣ್ಣದಾಗಿ ಕತ್ತರಿಸಿ ಅದ್ರ ಮೇಲೆ ಒಂದು ಸಗಣಿ ತಿಳಿ ಹಾಕ್ಬಿಟ್ಟು ಒಂದು ತಿಂಗಳು ಬಿಟ್ಬಿಟ್ರೆ ಮತ್ತೆ ನೆಕ್ಸ್ಟ್ ಅದನ್ನ ತಂದು ನಮ್ಮ ಎರೆಹುಳು ತೊಟ್ಟಿಗೆ ಹಾಕಿ ಅದಕ್ಕೆ ಹುಳ ಬಿಟ್ರೆ ಒಳ್ಳೆ ಎರೆಹುಳು ಗೊಬ್ಬರ ಆಗುತ್ತೆ ಸರ್. ಹಂಗಾಗಿ ಇದನ್ನ ವೇಸ್ಟ್ ಮಾಡ್ತಕ್ಕಂಥದ್ದು ಸುಟ್ಟಾಕಂಥದ್ದು ಅವಕಾಶನೇ ಇಲ್ಲ ಇದರಲ್ಲಿ. ಹಂಗಾಗಿ ಕಡ್ಡಾಯವಾಗಿ ರೈತರು ಇದನ್ನ ಬಳಕೆಯನ್ನ ಶುರು ಮಾಡಲೇಬೇಕು. ನಮಗೆ ಅರ್ಧ ಕೊಟ್ಟಿಗೆ ಗೊಬ್ಬರದ ಖರ್ಚನ್ನ ಉಳಿತಾಯ ಮಾಡುತ್ತೆ ಇದು, ಈ ಪದ್ಧತಿ ಮಾಡೋದ್ರಿಂದ ನಾವು. ಇನ್ನು ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳಲ್ಲಿ ಬೆಳೆಯನ್ನ ಆಧರಿಸಿ ಅದಕ್ಕೆ ಬೇಕಾದಂತಹ ಲಘು ಪೋಷಕಾಂಶಗಳನ್ನ ನೀಡತಕ್ಕಂತ ಒಂದು ಪದ್ಧತಿ ಇದೆ. ತೆಂಗು ಸರ್ ನಾನು ಅವಾಗಲೇ ನಾನು ಹೇಳಬೇಕಾದ್ರೆ ಬೋರಾಕ್ಸ್ ಮತ್ತೆ ಜಿಂಕ್ ಕೊಡಿ ಅಂತ ಅಂದ್ಬಿಟ್ಟು ಹೇಳಿದೆ. ಬೋರಾಕ್ಸ್ ಜಿಂಕು ತುಂಬಾ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಪೋಷಕಾಂಶಗಳು ಸರ್. ಇದರಲ್ಲಿ ಏನ್ ಇನ್ನೊಂದು ಪಾಯಿಂಟ್ ಅಂತಂದ್ರೆ, ನಮ್ಮ ಭಾರತೀಯ ಮಣ್ಣುಗಳಲ್ಲಿ ಜಿಂಕು ಬೋರಾಕ್ಸ್ ನಾವು ಟೆಸ್ಟ್ ಮಾಡಿಸೋದೇ ಬೇಡ, ಸುಮ್ನೆ ಕಣ್ಣು ಮುಚ್ಕೊಂಡು ಹೇಳ್ಬೋದು ಜಿಂಕು ಬೋರಾಕ್ಸ್ ಕೊರತೆ ಇದೆ. ಎಲ್ಲಾ ಕಡೆ ಎಲ್ಲೋ ಕೆಲವು ಒಂದು 5% ತೋಟಗಳು ಬಿಟ್ರೆ 95% ತೋಟಗಳಲ್ಲಿ ನಮ್ಗೆ ಬೋರಾಕ್ಸ್ ಮತ್ತೆ ಜಿಂಕ್ ಕೊರತೆ ಇರೋದು ಸಾಮಾನ್ಯ. ಮತ್ತೆ ವರ್ಷ ವರ್ಷ ಕೊಡ್ಲೇಬೇಕು, ಯಾಕಂದ್ರೆ ನಾವು ಏಕವಾರ್ಷಿಕ ಬೆಳೆಗಳಲ್ಲಿ ಬೇರೆ ಬೇರೆ ಬೆಳೆ ಬೆಳೀತಿರ್ತೀವಿ. ಒಂದ್ ವರ್ಷ ಒಂದು ಪೋಷಕಾಂಶ ಬಳಕೆ ಆಗ್ಬಹುದು, ಇನ್ನೊಂದ್ ವರ್ಷ ಇನ್ನೊಂದು ಪೋಷಕಾಂಶ ಬಳಕೆ ಆಗ್ಬಹುದು. ಆದ್ರೆ ಇಲ್ಲಿ ಹಂಗಲ್ಲ, ನಾವು ತೆಂಗು ಹಾಕ್ಬಿಟ್ರೆ 70 ವರ್ಷ ಬೇಕಾಗಿರ್ತಕ್ಕಂಥದ್ದೇ ಪೋಷಕಾಂಶ, ವರ್ಷ ವರ್ಷ ಅದೇ ಬೇಕಾಗ್ತಿರುತ್ತೆ, ಅವಾಗ ಅದೇ ಖಾಲಿ ಆಗ್ತಿರುತ್ತೆ. ಅವಾಗ ಜಿಂಕು ಬೋರಾಕ್ಸ್ ನ ಅವಶ್ಯಕತೆ ತುಂಬಾ ಜಾಸ್ತಿ ಆಗುತ್ತೆ. ನಮ್ಗೆ ಕಾಯಿ ಸೈಜ್ ಬರದೆ ಚೊಟ್ರ ಆಗ್ತಕ್ಕಂಥದ್ದು, ಮತ್ತೆ ಹರಳು ಉದುರ್ತಕ್ಕಂಥದ್ದು, ಇವೆಲ್ಲ ನಾವು ಪೊಟ್ಯಾಶ್ ಮತ್ತೆ ಮೈಕ್ರೋನ್ಯೂಟ್ರಿಯಂಟ್ಸ್ ಕೊಡದೇ ಇರತಕ್ಕಂಥದ್ರಿಂದ ಸೂಕ್ಷ್ಮ ಪೋಷಕಾಂಶಗಳನ್ನ ಲಘು ಪೋಷಕಾಂಶಗಳನ್ನ ಲಘುವಾಗೇ ಕೊಡಬೇಕು. ಜಾಸ್ತಿ ಪ್ರಮಾಣದಲ್ಲಿ ಕೊಡಂಗಿಲ್ಲ, ಆದ್ರೆ ಎಷ್ಟು ಪ್ರಮಾಣದಲ್ಲಿ? ತೆಂಗಿಗೆ 200 ಗ್ರಾಂ ವರ್ಷಕ್ಕೆ. ಯಾರು ಸೂಕ್ಷ್ಮ ಪೋಷಕಾಂಶಗಳು, ಪ್ರಧಾನ ಪೋಷಕಾಂಶಗಳು, ಸಾವಯವ ಗೊಬ್ಬರಗಳು ಇಷ್ಟನ್ನು ಕೊಡ್ತಾರಲ್ಲ ಸರ್, ಖಂಡಿತವಾಗ್ಲೂ 120 ಕಾಯಿಗಿಂತ ಒಂದು ಮರಕ್ಕೆ ಜಾಸ್ತಿ ಕಾಯಿನ ಪಡ್ಕೊಂಡೇ ಪಡ್ಕೋತಾರೆ. ನಾವೇನ್ ಹೇಳ್ದು ಅವಾಗಲೇ, ಸಾವಯವ ಅಂಶ ಅಂತಂದ್ರೆ ಅದರಲ್ಲಿ ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ, ಹಸಿರೆಲೆ ಗೊಬ್ಬರ, ಎರೆಹುಳು ಗೊಬ್ಬರ ಇವೆಲ್ಲ ಸಾವಯವ ಭಾಗದಲ್ಲಿ ಬಂತು. ನೆಕ್ಸ್ಟ್ ಕೆಮಿಕಲ್ ಗೊಬ್ಬರ ಹೇಳ್ದು, ಅದರಲ್ಲಿ ಪ್ರಧಾನ ಪೋಷಕಾಂಶಗಳು ಸಾರಜನಕ, ರಂಜಕ, ಪೊಟ್ಯಾಶ್. ಮತ್ತೆ ಮೈಕ್ರೋನ್ಯೂಟ್ರಿಯಂಟ್ ವಿಷಯಕ್ಕೆ ಬಂದು, ಮೈಕ್ರೋನ್ಯೂಟ್ರಿಯಂಟ್ ಅಲ್ಲಿ ಜಿಂಕ್, ಬೋರಾಕ್ಸ್, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಐರನ್, ಈ ತರ ಸಣ್ಣ ಸಣ್ಣ ಪೋಷಕಾಂಶಗಳು. ಇಷ್ಟೊಂದು ಸಮಗ್ರವಾಗಿ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಿದ್ರೆ ನೀರಿನ ಜೊತೆಗೆ ಖಂಡಿತವಾಗ್ಲೂ ಒಂದು ಮರ, ನಮ್ಮ ದೇಸಿ ತಳಿ ಅರ್ಸಿಕೆರೆ ತಳಿ ಏನಿದೆಯಲ್ಲ, ಇದರಲ್ಲಿ 100-120 ಕಾಯಿ ಸಾಧಾರಣವಾಗಿ ಪಡ್ಕೋಬಹುದು ಸರ್. ಇದಿಷ್ಟು ಈ ತೆಂಗಿನಲ್ಲಿ ಮಣ್ಣು ಮತ್ತೆ ಪೋಷಕಾಂಶಗಳನ್ನು ಹೇಗೆ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂತ ವಿಷಯಗಳು. ಇದರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ ಸರ್? ನನ್ನ ದೂರವಾಣಿ ಸಂಖ್ಯೆ 70-19-25-55-01. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 70-19-25-55-01. ಒಳ್ಳೆಯದು ಡಾಕ್ಟರ್ ರಾಜೇಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನಲ್ಲಿ ಮಣ್ಣು ಮತ್ತು ಪೋಷಕಾಂಶಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ತೆಂಗಿನಲ್ಲಿ ಮಣ್ಣು ಮತ್ತು ಪೋಷಕಾಂಶಗಳ ನಿರ್ವಹಣೆ ಕುರಿತಂತೆ ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಡಿ ರಾಜೇಶ್ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತೆಂಗಿನಲ್ಲಿ ಜೈವಿಕ ಗೊಬ್ಬರಗಳು ಹಾಗೂ ಜೈವಿಕ ಪೀಡೆ ನಾಶಕಗಳ ಬಳಕೆ ಕುರಿತಂತೆ ಸಕಲೇಶಪುರದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ರವಿಬಾಬು ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ರೈತ ಬಾಂಧವರೇ, ಈಗ ಪ್ರಶ್ನೆ ಮತ್ತು ಉತ್ತರವನ್ನ ಗಮನಿಸುವ ಸಮಯ. ನಾವು ಕಳೆದ ವಾರ ಕೇಳಿದಂತಹ ಪ್ರಶ್ನೆ, ವಾತಾವರಣದಲ್ಲಿನ ಉಷ್ಣಾಂಶ 2 ಡಿಗ್ರಿಗಿಂತ ಹೆಚ್ಚಾದಲ್ಲಿ ತೆಂಗಿನಲ್ಲಿ ಪರಾಗಸ್ಪರ್ಶ ಕ್ರಿಯೆ ಕುಂಠಿತವಾಗುತ್ತದೆ ಅಂತ ಹೇಳಿ ಕೇಳಿದ್ವಿ. ಸರಿಯಾದಂತಹ ಉತ್ತರ 27 ಡಿಗ್ರಿ. ಗಮನಿಸ್ಕೊಳ್ಳಿ, ವಾತಾವರಣದಲ್ಲಿನ ಉಷ್ಣಾಂಶ 2 ಡಿಗ್ರಿಗಿಂತ ಹೆಚ್ಚಾದಲ್ಲಿ ತೆಂಗಿನಲ್ಲಿ ಪರಾಗಸ್ಪರ್ಶ ಕ್ರಿಯೆ ಕುಂಠಿತವಾಗುತ್ತದೆ ಅನ್ನೋದು ನಮ್ಮ ಪ್ರಶ್ನೆಯಾಗಿತ್ತು. ಸರಿಯಾದಂತಹ ಉತ್ತರ 27 ಡಿಗ್ರಿ. ಸಾಕಷ್ಟು ಜನ ಪತ್ರಗಳನ್ನು ಬರೆದಿದ್ದೀರಿ, ಅದರಲ್ಲಿ ಸರಿ ಉತ್ತರ ಬರೆದಿರುವ ಕೇಳುಗರ ಹೆಸರುಗಳನ್ನು ಈಗ ಪ್ರಸಾರ ಮಾಡ್ತಿದ್ದೇವೆ. ಬೇಲೂರು ತಾಲೂಕು ಗೊರೂರಿನ ಜಿಬಿ ಈಶ್ವರಪ್ಪ, ಹಾಸನ ತಾಲೂಕು ಹಂಡ್ರಂಗಿಯ ಬಿ ಮಂಜುನಾಥ್, ಹಾಸನ ತಾಲೂಕು ನಿಟ್ಟೂರಿನ ಆರ್ಎಸ್ ತೀರ್ಥಾವತಿ, ಗೋಕಾಕ್ ಜಿಲ್ಲೆ ಕಿಲ್ಲಾ ಗ್ರಾಮದ ಕುಶರಾಮ ಕೃಷ್ಣ ಬಸರ್ಗಿ, ಬೇಲೂರು ತಾಲೂಕು ಬಾರೆಮನೆಯ ಹೆಚ್ಚಿ ಭಾಗೀರಥಿ, ಬೇಲೂರು ತಾಲೂಕು ತೆಂಡೇಕೆರೆಯ ಟಿಡಿ ತಮ್ಮಣ್ಣಗೌಡ, ಬೇಲೂರು ತಾಲೂಕು ಹೆಬ್ಬಾಳುವಿನ ಆರ್ಎಸ್ ಅನ್ನಪೂರ್ಣ, ಅರಸೀಕೆರೆ ತಾಲೂಕು ಹೋರಿ ಮಂಗಳಾಪುರದ ಎಂಎನ್ ನಾಗರಾಜು, ಹಾಸನ ತಾಲೂಕು ಶಾಂತಿ ಗ್ರಾಮದ ಜಿಎನ್ ನಾಗರಾಜು ಹಾಗೂ ಆಲೂರು ತಾಲೂಕು ಕವಳಿಕೆರೆ ಗ್ರಾಮದ ಕೆಎ ವರದರಾಜು. ಸರಿ ಉತ್ತರವನ್ನು ಬರೆದಿರುವ ನಮ್ಮ ಶ್ರೋತೃಗಳಿಗೆ ಧನ್ಯವಾದಗಳು. ಇನ್ನು ಲಾಟರಿ ಮೂಲಕ ಆಯ್ಕೆಯಾದಂತಹ ವಿಜೇತ ಶ್ರೋತೃಗಳನ್ನ ಆರಿಸಿದಾಗ ಆಯ್ಕೆಯಾದಂತಹ ಶ್ರೋತೃ ಬೇಲೂರು ತಾಲೂಕು ಹೆಬ್ಬಾಳು ಗ್ರಾಮದ RS ಅನ್ನಪೂರ್ಣ ಹಾಗೂ ಹಾಸನ ತಾಲೂಕು ಶಾಂತಿ ಗ್ರಾಮದ GN ನಾಗರಾಜು ವಿಜೇತರಿಗೆ ಅಭಿನಂದನೆಗಳು. ರೈತ ಬಾಂಧವರೇ, ಇನ್ನು ಇಂದಿನ ಕಾರ್ಯಕ್ರಮಕ್ಕೆ ಪೂರಕವಾದಂತಹ ಪ್ರಶ್ನೆ, ತೆಂಗನ್ನು ನಾಟಿ ಮಾಡಲು ಎಷ್ಟು ಅಡಿಯ ಗುಂಡಿಯನ್ನು ತೆಗೆಯಬೇಕು? ಈ ವಿಚಾರವಾಗಿ ಡಾಕ್ಟರ್ ಡಿ ರಾಜೇಶ್ ಅವರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಪ್ರಶ್ನೆಯನ್ನು ಗಮನಿಸಿಕೊಳ್ಳಿ. ತೆಂಗನ್ನು ನಾಟಿ ಮಾಡಲು ಎಷ್ಟು ಅಡಿಯ ಗುಂಡಿಯನ್ನು ತೆಗೆಯಬೇಕು? ಸರಿಯಾದಂತಹ ಉತ್ತರವನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ತೆಂಗಿನ ತೇರು ಬಾನುಲಿ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಾಮ ರಸ್ತೆ, ಹಾಸನ 573202. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇದುವರೆಗೆ ತೆಂಗಿನ ತೇರು, ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ಮೂಡಿಬಂತು. ಇದು ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಮೇ 9ರಂದು ಅರಕಲಗೂಡು ತಾಲೂಕಿನ ಮಗ್ಗೆಮನೆ ಪ್ಲಾಂಟೇಷನ್ನಲ್ಲಿ ಹಮ್ಮಿಕೊಂಡಿರುವ ಪ್ರಗತಿಪರ ರೈತರ ಸಭೆ ಕುರಿತು ಬೆಳೆಗಾರರಾದ ಅರವಿಂದ ಭೂತನಕಾಡು ಅವರಿಂದ ಮಾಹಿತಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ಹಸಿರು ಆರ್ಗ್ಯಾನಿಕ್ಸ್ ಮತ್ತು ಹಸಿರು ಕೃಷಿ ಪ್ರವಾಸೋದ್ಯಮ ಚಿಕ್ಕಮಗಳೂರು. ಆತ್ಮೀಯ ಕೇಳುಗರೆ ಹಾಗೂ ಬೆಳೆಗಾರರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರ ಸಭೆ ಹಾಗೂ ಭವಿಷ್ಯದಲ್ಲಿ ಕೃಷಿ ಎನ್ನುವಂತಹ ಕಾರ್ಯಕ್ರಮವನ್ನು ಚಿಕ್ಕಮಗಳೂರಿನ ಹಸಿರು ಆರ್ಗ್ಯಾನಿಕ್ಸ್ ಆಯೋಜನೆಯನ್ನ ಮಾಡಿದೆ. ಈ ಒಂದು ಕಾರ್ಯಕ್ರಮ ಎಲ್ಲಿ ನಡೀತಾ ಇದೆ, ಹೇಗೆ ನಡೀತಾ ಇದೆ, ಏನೆಲ್ಲ ವಿಶೇಷತೆ ಇರುತ್ತೆ ಅನ್ನುವಂಥದ್ದನ್ನ ಪರಿಚಯವನ್ನ ಮಾಡಿಕೊಡ್ತಾ ಇದ್ದಾರೆ ಹಸಿರು ಆರ್ಗ್ಯಾನಿಕ್ಸ್ನ ಮುಖ್ಯಸ್ಥರಾದ ಅರವಿಂದ ಭೂತನಕಾಡು ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರಗತಿಪರ ರೈತರ ಸಭೆಯನ್ನ ತಾವು ಆಯೋಜನೆಯನ್ನ ಮಾಡಿದ್ದೀರಿ, ಯಾವತ್ತು ನಡೀತಾ ಇದೆ, ಇದು ಎಲ್ಲಿ ನಡೀತಾ ಇದೆ? ಇದು ಹಾಸನ ಜಿಲ್ಲೆಯ ಅರ್ಕಲಗೂಡು ತಾಲೂಕಿನ ದೊಡ್ಡಮಗೆ ಗ್ರಾಮದಲ್ಲಿ ಮಗ್ಗೆಮನೆ ಪ್ಲಾಂಟೇಶನ್ನಲ್ಲಿ ಈ ಕಾರ್ಯಕ್ರಮ May 9ರಂದು ನಡೆಯುತ್ತದೆ. ಇದು ಒಂದು ದಿವಸದ ಕಾರ್ಯಕ್ರಮ? ಇದು ಒಂದು ದಿವಸದ ಕಾರ್ಯಕ್ರಮ. ಬೆಳಗ್ಗಿಂದ ಸಂಜೆಯವರೆಗೂ ಕೂಡ ಏನೇನಿರುತ್ತೆ ಇದರಲ್ಲಿ? ಬೆಳಿಗ್ಗೆ 10ರಿಂದ 6 ಗಂಟೆ ತನಕ ಕಾರ್ಯಕ್ರಮ ಇರುತ್ತೆ. ಇಲ್ಲಿ ವಿವಿಧ ಬೆಳೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಿಕ್ಕೆ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ. ಅದರ ಜೊತೆಗೆ ಒಂದು 100 ಸ್ಟಾಲ್ಗಳಿರುತ್ತೆ. ಆ ಸ್ಟಾಲ್ನಲ್ಲಿ ಮುಂದೆ ಕೃಷಿ ಹೇಗಿರಬೇಕು ಅನ್ನೋದ್ರ ಬಗ್ಗೆನೇ ಅವತ್ತಿನ ಸ್ಟಾಲ್ಗಳು, ಹೊಸ ಹೊಸ ಮಾದರಿಯ ಸ್ಟಾಲ್ಗಳು ಇರುತ್ತದೆ. ರೈತರು ಅಲ್ಲಿಗೆ ಭೇಟಿ ಕೊಡಬಹುದು. ಮತ್ತೆ ಚರ್ಚೆ ಪ್ರಗತಿಪರ ಕೃಷಿಕರ ಜೊತೆ, ರೈತರಿಗೆ ಏನೇನು ಅನುಮಾನಗಳಿದೆ ಅದನ್ನೆಲ್ಲ ಅವರು ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಅಡಿಕೆ ಬಗ್ಗೆ, ಹೊಸ ಹೊಸ ಅಡಿಕೆಯಲ್ಲಿ ಏನು ಅನ್ವೇಷಣೆ ನಡೀತಿದೆ, ಹೊಸ ಹೊಸ ಬೆಳೆಗಳ ಬಗ್ಗೆನೂ ಅವತ್ತು ರೈತರು ಪರಿಚಯ ಮಾಡ್ಕೋಬಹುದು. ಸಂಪನ್ಮೂಲ ವ್ಯಕ್ತಿಗಳಾಗಿ ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ? ಈಗ ಇರಿಗೇಷನ್ ಬಗ್ಗೆ ಒಬ್ರು ಮಾತಾಡ್ತಾರೆ, ಅಡಿಕೆ ಮತ್ತೆ ಪೆಪ್ಪರ್ ಇದ್ರ ಬಗ್ಗೆ ಮಾಹಿತಿ ಸಿಗಲಿದೆ. ಮತ್ತು ಇನ್ನೂ ವಿಶೇಷವಾಗಿ ಇವತ್ತು ಜನರು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ತುಂಬಾ ಒಲವು ತೋರಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಡಾಕ್ಟರ್ ಚಂದ್ರಶೇಖರ್ ಅವರು ನಮ್ಮಲ್ಲಿಗೆ ಬಂದು ಅವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ರೈತರು ತಿಳ್ಕೊಳ್ಬಹುದು. ಯಾರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ಭಾಗವಹಿಸಲಿಕ್ಕೆ ಏನ್ ಮಾಡಬೇಕು? ಕೃಷಿ ಯಾರು ಮಾಡಬೇಕು ಅಂತ ಇರ್ತಾರಲ್ಲ, ಸೊ ಅವರು ಇದರಲ್ಲಿ ಭಾಗವಹಿಸಬಹುದು. ಈಗಾಗಲೇ ಕೃಷಿ ಮಾಡ್ತಿರೋರು, ಹೊಸದಾಗಿ ಏನಾದರೂ ಕೃಷಿಲಿ ಕಲಿಬೇಕು ಅನ್ನೋರು ಈ ಒಂದು ಕಾರ್ಯಕ್ರಮಕ್ಕೆ ಬಂದ್ರೆ ಅವರಿಗೆ ಉಪಯೋಗ ಆಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದ್ರೆ ನೋಂದಣಿ ಕಡ್ಡಾಯ ಅಲ್ವಾ? ನೋಂದಣಿ ಕಡ್ಡಾಯ, ಅದನ್ನ ನಾವೊಂದು ಫೋನ್ ನಂಬರ್ ಕೊಟ್ಟಿರ್ತೇವೆ. ಸೊ ಅವರಿಗೆ ಫೋನ್ ಮುಖಾಂತರ ಸಂಪರ್ಕ ಮಾಡಿದ್ರೆ ಅವರು ರಿಜಿಸ್ಟ್ರೇಷನ್ ಏನು ಡೀಟೇಲ್ಸ್ ಎಲ್ಲ ನೋಂದಣಿ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಬಟ್ ರಿಜಿಸ್ಟ್ರೇಷನ್ ಕಡ್ಡಾಯ. ನೋಂದಣಿಗಾಗಿ ಇರುವಂತಹ ಸಂಪರ್ಕ ಸಂಖ್ಯೆಯನ್ನ ಒಮ್ಮೆ ಹೇಳಿ. 7259410274. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 7259410274. ಸಾಮಾನ್ಯವಾದಂತಹ ಕೃಷಿಕರು ಈ ಒಂದು ಸಮಾರಂಭದಲ್ಲಿ ಯಾಕೆ ಪಾಲ್ಗೊಳ್ಬೇಕು ಅಂತ ಹೇಳಿ ತಾವು ನಿರೀಕ್ಷೆ ಮಾಡ್ತೀರಿ? ಭವಿಷ್ಯ ಇರದೆ ಕೃಷಿಗೆ. ಸೊ ಹಾಗಾಗಿ ಕೃಷಿ ಲಾಭದಾಯಕ ಮಾಡಬೇಕು ಅಂದ್ರೆ ವೈಜ್ಞಾನಿಕ ರೀತಿಯಲ್ಲಿ ಇವತ್ತು ಕೃಷಿ ಮಾಡಬೇಕು. ಇಲ್ಲಿ ಬಂದ್ರೆ ರೈತರಿಗೆ ಕೃಷಿಯಲ್ಲಿ ಏನಾಗ್ತಿದೆ, ಹೊಸದು ಕೃಷಿಯಲ್ಲಿ ಏನ್ ಬಂದಿದೆ, ಸೊ ಇದ್ರ ಬಗ್ಗೆ ಎಲ್ಲ ತುಂಬಾ ಜ್ಞಾನವನ್ನು ಸಂಪಾದಿಸಿಕೊಂಡು ಹೋಗ್ಬಹುದು. ಹಾಗಾಗಿ ಇದು ಯಾರಿಗೆ ಕೃಷಿ ಮಾಡಬೇಕು ಅಂತ ಮುಂದೆ ಆಸಕ್ತಿ ಇದೆ, ಈಗಾಗಲೇ ಕೃಷಿ ಮಾಡ್ತಿರೋರಿಗೆ ಇದು ತುಂಬಾ ಪ್ರಯೋಜನ ಆಗಲಿ. ಇದಿಷ್ಟು ಚಿಕ್ಕಮಗಳೂರಿನ ಹಸಿರು ಆರ್ಗಾನಿಕ್ಸ್ ಅವರು ಆಯೋಜನೆ ಮಾಡಿರತಕ್ಕಂತಹ ಪ್ರಗತಿಪರ ರೈತರ ಸಭೆ ಹಾಗೂ ಭವಿಷ್ಯದಲ್ಲಿ ಕೃಷಿ ಅನ್ನುವಂತ ವಿಚಾರವನ್ನ ಕುರಿತಂತಹ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ಟಂತಹ ಅರವಿಂದ ಭೂತನಕಾಡು ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮೇ 9ರಂದು ಅರಕಲಗೂಡು ತಾಲೂಕಿನ ಮಗ್ಗೆ ಮನೆ ಪ್ಲಾಂಟೇಷನ್ನಲ್ಲಿ ಹಮ್ಮಿಕೊಂಡಿರುವ ಪ್ರಗತಿಪರ ರೈತರ ಸಭೆ ಕುರಿತು ಬೆಳೆಗಾರರಾದ ಅರವಿಂದ ಭೂತನಕಾಡು ಅವರಿಂದ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಅರಕಲಗೂಡು.